बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಸುಗಂಧ ರಾಜ ಹೂವಿನ ಬೇಸಾಯ ತಾಂತ್ರಿಕತೆ ಕುರಿತು ಡಾಕ್ಟರ್ ಅಶೋಕ್ ಹುಗಾರ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸುಗಂಧ ರಾಜ ಹೂವಿನ ಬೇಸಾಯ ಮಾಡಲಿಕ್ಕೆ ಯಾವ ರೀತಿ ಒಂದು ಬೇಸಾಯ ಕ್ರಮಗಳನ್ನು ಅಳವಡಿಸ್ಕೋಬೇಕು, ಸುಗಂಧ ರಾಜ ಬೇಸಾಯವನ್ನು ಮಾಡೋದ್ರಿಂದ ಯಾವ ರೀತಿ ಲಾಭ ರೈತರು ಪಡ್ಕೋಬಹುದು, ಮಾರುಕಟ್ಟೆ ವ್ಯವಸ್ಥೆ ಇರಬಹುದು, ಈ ಸುಗಂಧರಾಜ ಹೂವಿಗೆ ಬೇಡಿಕೆ ಹೇಗಿದೆ ಅಂತಕ್ಕಂಥ ವಿಚಾರ, ಒಟ್ಟಾರೆ ಇದರಿಂದ ಒಳ್ಳೆಯ ಒಂದು ಇಳುವರಿಯನ್ನು ಪಡಿಬೇಕಾಗಿದೆ ಅಂದರೆ ಏನು ಬೇಸಾಯ ಕ್ರಮಗಳನ್ನು ರೈತರು ಅಳವಡಿಸ್ಕೋಬೇಕು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ತಜ್ಞರಾದಂಥ ಡಾಕ್ಟರ್ ಅಶೋಕ್ ಹೂಗಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಹೂಗಾರ್ ಅವರೇ. ನಮಸ್ಕಾರ ಸರ್. ಮೊದಲನೇದಾಗಿ ಹೇಳಿ, ಸುಗಂಧ ರಾಜ ನಮ್ಮ ಒಂದು ರಾಯಚೂರು ಜಿಲ್ಲೆಯಲ್ಲಿ ಹೇಗೆ ರೈತರು ಬೇಸಾಯ ಮಾಡ್ತಾ ಇದ್ದಾರೆ ಕೆಲವೊಂದು ಪ್ರದೇಶದಲ್ಲಿ, ನಿಮಗೇನಾದರೂ ಅನುಭವ ಗೊತ್ತಿದೆಯಾ? ಹಾಂ, ಗೊತ್ತದೆ ಸರ್. ಅದಕ್ಕಿಂತ ಪೂರ್ವದಲ್ಲಿ ನಾನು ಕೆಲವೊಂದು ಈಗ ಈ ಬೆಳೆ ಬಗ್ಗೆ ಕೆಲವೊಂದು ಮಾಹಿತಿ ಹೇಳ್ತಾ ಇದ್ದೇನೆ ತಮಗೆ. ಇದು ಗಡ್ಡೆಗಳಿಂದ ಬೆಳೆಯುವ ಬೆಳೆ ಆಗಿದ್ದು, ಇದು ಗಡ್ಡೆಗಳಂತ ಒಂದು 2-3 ಗಡ್ಡೆಗಳು ಅಂದ್ರೆ ಈಗ ಟುಲಿಪ್ ಅಂತ ಹೇಳ್ಕೊಂಡು ನಾವು ಕೇಳ್ತಾ ಇದ್ದೇವೆ. ಆಮೇಲೆ ಅದು ನಂತರ ಸುಗಂಧ ರಾಜು ಎರಡು ಈ ಗಡ್ಡೆಗಳಿಂದ ಬೆಳೆಯುವಂತ ಹೂಗಳು ಬೆಳೆಗಳು. ಸೊ ಇಲ್ಲಿ ಟುಲಿಪ್ ನಾವು ಇದರಲ್ಲಿ ಜಮ್ಮು ಕಾಶ್ಮೀರ ಆ ಕಡೆ ಬೆಳೀತಾ ಇದೆ. ಮತ್ತು ಇದನ್ನು ಇದು ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಹಾಲೆಂಡ್ ಅಂತ ಕಂಟ್ರಿಯಲ್ಲಿ ಟುಲಿಪ್ ಫ್ಲವರ್ ಭಾಳ ಬೆಳೀತಾ ಇದ್ದು ಅಲ್ಲಿ ಬೇಡಿಕೆ ಇದೆ. ಇಂಟರ್ನ್ಯಾಷನಲ್ ಇದರಲ್ಲೇನು ಭಾಳ ಬೇಡಿಕೆ ಇದೆ. ಸೊ ಅದನ್ನು ಬಿಟ್ಟರೆ ನಮ್ಮ ದಿನನಿತ್ಯ ಅಂದರೆ ನಮ್ಮಲ್ಲಿ ಬೆಳೆಯುವಂಥ ಈ ಗಡ್ಡೆಯಿಂದ ಹೂವಿನ ಬೆಳೆ ಅಂತಂದರೆ ಸುಗಂಧ ರಾಜ ಇದು ಭಾಳ ಪ್ರಮುಖವಾದದ್ದಂತ ಹೇಳ್ಬೋದು. ಯಾಕಂದರೆ ನಾವು ದಿನನಿತ್ಯ ಇದರ ಬೆಳಕನ್ನು ನಾವು ಕಾಣ್ತಾ ಇದ್ದೆವು. ಈ ಸುಗಂಧ ರಾಜ ಈಗ ನಾವು ಕನ್ನಡದಲ್ಲಿ ಅಂತ ಸುಗಂಧ ರಾಜ ಕರೆದ್ರೆ ಹಿಂದಿಯಲ್ಲಿ ಇದನ್ನು ರಜನಿಗಂಧ ಅಂತ ಕರಿತಾ ಇದ್ದಾರೆ. ಆಮೇಲೆ ಇದನ್ನು ಕಾಂಡ ಸಹಿತ ಹೂಗಳಿಗೋಸ್ಕರ ಇದನ್ನು ಬೆಳೀತಾ ಇದ್ದಾರೆ. ಅಂದರೆ ಏನು ಈಗ ಕಟ್ ಫ್ಲವರ್ಸ್ ಅಂತ ಕೊಂದು ನಾವು ಅದನ್ನು ಹೇಳ್ತೇವೆ. ಬಿಡಿ ಹೂವಿನ ಸಲಕ್ಕೂ ಇದನ್ನು ಬೆಳೀತಾ ಇದ್ದಾರೆ. ಎರಡು ರೀತಿ ಅಂದ್ರೂ ಎರಡು ರೀತಿ ಹೂವಿನ ಉಪಯೋಗ ಇದನ್ನು ಬೆಳೀತಾ ಇದ್ದಾರೆ. ಈಗ ಬಿಡಿ ಹೂವು ಇದು ಹಾರ ತಯಾರಿಸಲು ಉಪಯೋಗಿಸ್ತಿರ್ತಾರೆ. ಆಮೇಲೆ ಇದು ಕಾಂಡ ಕಟ್ ಫ್ಲವರ್ಸ್ ಅಂತ ಹೇಳಿದವಲ್ಲ, ಸೊ ಇದನ್ನು ನಾವು ಬೊಕೆ ಮಾಡಲಿಕ್ಕೆ ಹೂಗುಚ್ಛ ಮಾಡಲಿಕ್ಕೆ ಇದನ್ನು ಭಾಳ ಉಪಯೋಗಿಸ್ತಿದ್ದಾರೆ. ಸೊ ಇತ್ತಿತ್ತಲಾಗಿ ಇದನ್ನು ಬೊಕೆ ಈಗ ಹೂಗುಚ್ಛ ಭಾಳ ಬೇಡಿಕೆ ಇರೋದು ನಮ್ಗೆ ಕಂಡು ಬರ್ತಾ ಇದೆ. ಎಲ್ಲ ಈಗ ಇತ್ತಿತ್ತಿನ ಈಗ ಯುವ ಜನಾಂಗ ಇದನ್ನು ಈಗ ಎಲ್ಲ ಎಲ್ಲರ ಫಂಕ್ಷನ್ ಆದ್ರೆ ಹೂ ಕೊಡೋದು ಅಲ್ಲಿ ಇದು ಮಾಡೋದು ಇದು ಭಾಳ ಇದು ನಡೀತಾ ಇದೆ. ಆಮೇಲೆ ಇನ್ನೊಂದು ಅಂತಂದರೆ ಈಗ ನಮ್ಮ ಮನೆಯಲ್ಲಿ ಮನೆಗಳಲ್ಲಿ ಇದನ್ನು ಹೂದಾನಿಯಲ್ಲಿ ಈ ಹೂವನ್ನು ಭಾಳ ಇಡಲಿಕ್ಕೆ ಭಾಳ ಜನ ಇಚ್ಛೆ ಪಡ್ತಾ ಇದ್ದಾರೆ. ಯಾಕಂದ್ರೆ ಸುವಾಸನೆ ಭರಿತ ಇರುವ ಒಂದು ಹೂಗು ಹೌದು, ಬಹಳಷ್ಟು ಒಳ್ಳೆಯ ಒಂದು ಹೂ ಅಂತ ಹೇಳ್ಬೋದು. ಸುಗಂಧ ವಾಸನೆ ಇರುತ್ತೆ, ಸುಗಂಧ ವಾಸನೆ ಇರ್ತೈತಿ. ಈಗ ಬೇರೆ ಹೂವಿನ ಇದು ಮಾಡಿದ್ರೆ ಇದು ತುಲನೆ ಮಾಡಿದ್ರೆ ಒಳ್ಳೇದಂತ ಅನ್ಬೋದು. ಭಾಳ ಬೇಡಿಕೆ ಐತಿ. ಬಟ್ ಅದು ಬೆಂಗಳೂರು ಅಂತ ಹೈದರಾಬಾದ್ ಅಂತಲ್ಲಿ ಇದು ಸಾಕಷ್ಟು ಸಿಗ್ತಾ ಇದೆ. ಅಲ್ಲಿ ಜನರು ಅದನ್ನು ಉಪಯೋಗ ಮಾಡ್ತಾರೆ. ಅಲ್ಲಿ ಅವ್ರ ಮನೇಲಿ ಇಡಲಿಕ್ಕೆ ಇಂಡೋರ್ ಅಂತ ತಿಳ್ಕೊಂಡು ಅಲ್ಲಿ ಮನೇಲಿ ಇಡ್ತಾ ಇದಾರೆ. ಬಟ್ ನಮ್ಮ ಈಗ ಪಟ್ಟಣದಲ್ಲಿ ನಮ್ಮ ಸ್ವಲ್ಪ ಸಣ್ಣ ಪಟ್ಟಣಗಳಂತ ಅನ್ಬೋದು. ಸೊ ಇಲ್ಲಿ ಸ್ವಲ್ಪ ಇನ್ನೂ ಇದನ್ನು ಇಡುವುದು ಹೂದನ್ನು ಇಡುವಂಥ ವ್ಯವಸ್ಥೆ ಬರಬೇಕು. ಇದು ಸೊ ಭಾಳ ಬೆಳೆದ್ರೆ ಇದು ಮಾಡಿ ಪಾಪ್ಯುಲರ್ ಆದರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಇದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಆಮೇಲೆ ಇದು ಈ ಹೂವಿನ ಬೆಳೆ ಹೆಂಗೆ ಅಂತಂದ್ರೆ ಮೊದಲು ಇದನ್ನು ಪರ್ಷಿಯನ್ ಮೊಘಲ್ ಗಾರ್ಡನ್ದಲ್ಲೇ ಭಾಳ ಇದನ್ನು ಹಾಕ್ತಾಯಿದ್ರು. ಅದು ಒಂದು ಕಾಂಪೋನೆಂಟ್ ಅಂತ ತಿಳ್ಕೊಂಡು ಇದನ್ನು ಹಾಕ್ತಾಯಿದ್ರು. ಆಮೇಲೆ ಇದನ್ನು ಸುಗಂಧ ದ್ರವ್ಯ ತಯಾರಿಸಲು ಇದು ಭಾಳ ಉಪಯೋಗ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲೇನು ಮಾಡ್ತಾ ಇದ್ದಾರೆ. ಆಮೇಲೆ ಫ್ರಾನ್ಸ್ ದೇಶ, ಸೊ ಅಲ್ಲಿ ಇದನ್ನು ಅಲ್ಲಿ ಭಾಳ ಅದನ್ನು ಉಪಯೋಗ ಮಾಡಿ ಅದನ್ನು ಸುಗಂಧ ದ್ರವ್ಯ ತೆಗಿತಾ ಇದ್ದಾರೆ. ಆಮೇಲೆ ಸುಗಂಧ ದ್ರವ್ಯದ್ದು ಇದೀಗ ಎಷ್ಟಂತಾರೆ, ಒಂದು ಟನ್ ಹೂವನ್ನು ನಾವು ಅದನ್ನು ಉಪಯೋಗ ಮಾಡಿ ಅಂದರೆ ಕ್ರಷ್ ಮಾಡಿದ್ರೆ 1 ಲೀಟರ್ ಅದು ಕಾಂಕ್ರೀಟ್ ಅಂತ ಬರ್ತಾ ಇದೆ. ಅದು ಕ್ರೂಡ್ ಫಾರ್ಮ್ ಆಫ್ ಆಯಿಲ್. ಸೊ ಅದನ್ನು ಮತ್ತೆ ಅದನ್ನು ಶುದ್ಧೀಕರಿಸಿದ್ರೆ ಮತ್ತೆ ಅರ್ಧ ಲೀಟ್ರ್ ಒಂದು ಟನ್ನಿಗೆ ಅಬ್ಸಲ್ಯೂಟ್ ಆಯಿಲ್ ಅಂತ ತಿಳ್ಕೊಂಡು ನಮ್ಗೆ ಸಿಗ್ತಾ ಇದೆ ಅಂದ್ರೆ ಶುದ್ಧವಾದ ಶುದ್ಧವಾದ ಆಯಿಲ್ ಅರ್ಧ ಲೀಟರ್ ಸಿಗ್ತಾ ಇದೆ. ಅಂದ್ರೆ ಒಂದು ಟನ್ ನಾವು ಉಪಯೋಗ ಮಾಡಬೇಕು. ಒಂದು ಟನ್ ಹೂವಿಂದೇ ಅರ್ಧ ಲೀಟರ್ ಒಂದು ತೈಲ ಸಿಗುತ್ತೆ, ತೈಲ ಸಿಗ್ತಾ ಇದೆ. ಹೌದು, ಅದು ಬಹಳ ಬೇಡಿಕೆ ಐತೆ, ಬೇಡಿಕೆ ಇದೆ, ಬೇಡಿಕೆ. ಈಗ ಇದಕ್ಕೆ ಸುಗಂಧ ರಾಜ ಬೇಸಾಯವನ್ನು, ಹೂವಿನ ಬೇಸಾಯವನ್ನು ಪ್ರಾರಂಭ ಮಾಡಬೇಕಾದ್ರೆ ಯಾವ ತಿಂಗಳಿನಲ್ಲಿ ರೈತರು ಬೇಸಾಯ ಪ್ರಾರಂಭ ಮಾಡಬೇಕಾಗತ್ತೆ, ಹೇಗೆ ಇಲ್ಲಿ ಹೇಳಿ ಯಾವ್ಯಾವ ತಳಿಗಳು ಬರ್ತಾವೆ ಇಲ್ಲಿ ಅಂತಿರ್ತಾವೆ? ಸೊ ಅದಕ್ಕಿಂತ ಮುಂಚೆ ಈ ಬೆಳೆ ಆ್ಯಕ್ಚುಲಿ ಈ ಮೆಕ್ಸಿಕೋ ದೇಶದಲ್ಲಿ ಇದನ್ನು ಇದರ ಜನ್ಮಸ್ಥಳ ಆಯಿತು. ಆಮೇಲೆ ಅದರ ನಂತರ ಈಗ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಇದು ಎಲ್ಲೆಲ್ಲಿ ಬೆಳೀತಾರೆ ಅಂತ ತಿಳ್ಕೊಂಡು ನಿಮ್ಗೆ ಸ್ವಲ್ಪ ಹೇಳಲು ಇಚ್ಛಿಸ್ತಾ ಇದ್ದೇನೆ. ಸೊ ಕೋಲ್ಘಾಟ್ ಅಂತ ತಿಳ್ಕೊಂಡು ಪಶ್ಚಿಮ ಬಂಗಾಳದಲ್ಲಿ, ಆಮೇಲೆ ತಮಿಳ್ನಾಡಲ್ಲಿ ಕೊಯಮತ್ತೂರು ಅಂತ ತಿಳ್ಕೊಂಡು, ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ಜಿಲ್ಲೆ ಅಂತ, ಆಮೇಲೆ ನಮ್ಮಲ್ಲೇ ನಮ್ಮ ಕರ್ನಾಟಕದ ದೇವನಹಳ್ಳಿ ಮತ್ತು ತುಮಕೂರು ಈ ಪ್ರದೇಶದಲ್ಲಿ, ಮತ್ತು ಪುಣೆ ಮತ್ತು ಠಾಣೆ ಈ ಮಹಾರಾಷ್ಟ್ರ. ಸೊ ಈ ಪ್ರದೇಶಗಳಲ್ಲಿ ಇದನ್ನು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಆಮೇಲೆ ಇದನ್ನು ಎಲ್ಲ ಪ್ರದೇಶಗಳನ್ನು ಬೆಳಿಬೋದು. ಇಲ್ಲಿ ಜಾಸ್ತಿ ಬೆಳೆಯುತ್ತೆ ಅಂತಂದ್ರೆ ಏನು, ಇಲ್ಲಿ ಮೊದಲಿಂದ ಅಲ್ಲಿ ಬೆಳೀತಾ ಇದ್ದಾರೆ. ಇದರ ಅರ್ಥ ಇದನ್ನು ನಾವು ಬೆಳಿಬಾರ್ದಂತಲ್ಲ, ಇದನ್ನು ಎಲ್ಲರೂ ಬೆಳಿಬೋದು ಅಂತ. ಇದು ಎಲ್ಲ ಕಡೆಯೂ ಬೆಳೆಯುವಂಥ ಇದು ಹೂವಿನ ಹೂವು ಅಂತಕೊಂಡು ಹೇಳ್ಬೋದು. ನಾಟಿ ಕಾಲ ಪ್ರಾರಂಭ ಮಾಡಲಿಕ್ಕೆ ಯಾವ ತಿಂಗಳಲ್ಲಿ ಇದನ್ನು ನಾಟಿ ಮಾಡ್ಬೋದು ಅಂತ? ಈ ನಾಟಿ ಕಾಲ ನೋಡ್ರಿ, ಇದಕ್ಕೆ ಮಾರ್ಚ್ ಏಪ್ರಿಲ್ ಅಂತ ಹೇಳ್ತೇವೆ ನಾವು, ಮಾರ್ಚ್ ಏಪ್ರಿಲ್. ಆಮೇಲೆ ಆ್ಯಕ್ಚುಲಿ ನಮ್ಮ ಈ ಸೌತ್ ಇಂಡಿಯಾ, ನಮ್ಮ ದಕ್ಷಿಣ ಭಾರತದಲ್ಲಿ ಈಗ ಜುಲೈಯಿಂದ ಆಗಸ್ಟ್, ಈ ಜುಲೈಯಿಂದ ಆಗಸ್ಟ್ ಅಂದರೆ ಮಳೆಗಾಲದಲ್ಲೇ ನಾವು ಹಾಕಿದ್ರೆ ಒಳ್ಳೆಯದು. ಆಮೇಲೆ ಬೆಂಗಳೂರಂಥ ವಾತಾವರಣದಲ್ಲಿ ಯಾವಾಗ ಬೇಕಾದ್ರೂ ಹಾಕ್ಬೋದು, ಅದನ್ನು ನಾಟಿ ಮಾಡ್ಬೋದು. ಅಂದರೆ ಸ್ವಲ್ಪ ತಂಪಿರೋ ಇತ್ತಂದ್ರೆ ಯಾವಾಗ ಬೇಕಾದ್ರೂ ಹಾಕೋಬಹುದು. ಇಲ್ಲಿ ಇದರಲ್ಲಿ ಏನಾದರೂ ಒಳ್ಳೆ ತಳಿಗಳು ಅದಾವ, ಸುಧಾರಿತ ತಳಿಗಳು? ಅಲ್ಲ, ತಳಿಗಳು ಅದಾವ ರೀ ಇದರಲ್ಲಿ. ಏನದಾವು ಮೊದಲು ಆ್ಯಕ್ಚುಲಿ ಎರಡು ಥರ ತಳಿಗಳು ಅದಾವ ನಮ್ಮಲ್ಲಿ, ಸಿಂಗಲ್ಸ್ ಮತ್ತು ಡಬಲ್ಸ್ ಅಂತ ಎರಡು, ಆ್ಯಕ್ಚುಲಿ ಎರಡು ಪ್ರಮುಖ ಭಾಗ ಅಂತ ಅನ್ಬೋದು. ಸಿಂಗಲ್ಸ್ ಡಬಲ್ಸ್ ಅಂತ ಎಲ್ಲ ಇವು ಮೆಕ್ಸಿಕನ್ನೇ, ಮೆಕ್ಸಿಕನ್ ಸಿಂಗಲ್ ಮೆಕ್ಸಿಕನ್ ಡಬಲ್ ಅಂತ ನಮ್ಮ ಮೊದಲಿಂದ ಇವು ಅಲ್ಲಿಯೂ ತಳಿಗಳು. ಸೊ ಇದರಲ್ಲಿ ಸಿಂಗಲ್ಸ್ ಅಂತಾರೆ ಒಂದು ಸುತ್ತಿನ ದಳ ಇರ್ತೈತಿ, ಡಬಲ್ ಅಂದರೆ ಬಹು ಸುತ್ತಿನ ದಳಗಳು ಇರ್ತೈತಿ ಇದರಲ್ಲಿ. ಸೊ ಎರಡು. ಸೊ ಯೂಶಲಿ ಈ ಸಿಂಗಲ್ಸ್ ಏನು ಮಾಡ್ತಾರೆ, ಬಿಡಿ ಹೂ ಸಲುವಾಗಿ ಇದನ್ನು ಉಪಯೋಗ ಮಾಡ್ತಿದ್ದಾರೆ. ಈ ಡಬಲ್ಸು ಇದನ್ನು ಕಟ್ ಫ್ಲವರ್ಸ್, ಈ ಕಾಂಡ ಸಹಿತ ಹೂ ಹೂ ಬೆಳೆ ಸಲುವಾಗಿ ಬೆಳೀತಾ ಇದ್ದಾರೆ. ಆಮೇಲೆ ಇದರಲ್ಲಿ ಸಾಕಷ್ಟು ಇತ್ತಿತ್ತಲಾಗಿ ಈಗ ಹಯಚಾರಿಂದ ಈಗ ಅಲ್ಲಿಂದ ಭಾಳಷ್ಟು ತಳಿಗಳು ಬಂದಿವೆ, ಬಿಡುಗಡೆ ಆಗಿದಾವೆ. ಸೊ ಅದರಲ್ಲಿ ಈಗ ಶೃಂಗಾರ ಸುವಾಸನೆ ತಿಳ್ಕೊಂಡು ಅಲ್ಲಿ ಬಂದಿದಾವೆ. ಆಮೇಲೆ ಅರ್ಕ ನಿರಂತರ ಅಂತ ತಿಳ್ಕೊಂಡು ಈಗ ಇನ್ನೊಂದು ಹೊಸ ತಳಿ ಇತ್ತಿತ್ತಲಾಗಿ ಬಿಡುಗಡೆ ಆಗಿದೆ. ಸೊ ಅಲ್ಲಿ ತಳಿಗಳು ಭಾಳಷ್ಟು ಒಳ್ಳೆಯ ತಳಿಗಳಾಗಿದ್ದಾವೆ, ಆಮೇಲೆ ಜಾಸ್ತಿ ಇಳುವರಿ ಕೊಡ್ತದವು. ಆಮೇಲೆ ಈಗ ಹಳೆ ತಳಿ ಅದನ್ನ ತುಲನೆ ಮಾಡಿದ್ರೆ ಅದ್ರದ್ದು ಅವೆಲ್ಲ ಇಳುವರಿ ಎರಡು ಪಟ್ಟು ಜಾಸ್ತಿ ಇದಾವೆ ಅವ್ಕೂರ್ದು. ಆಮೇಲೆ ನಿಮ್ಗೆ ಒಂದು ಹೇಳ್ಬೇಕಪ್ಪ ಅಂದ್ರೆ ಸಿಂಗಲ್ ತಳಿಗಳು ಯಾವತ್ತ ಮೆಕ್ಸಿಕನ್ ಸಿಂಗಲ್ ಶೃಂಗಾರು ರಜಾ ತರೇಕ ಅಂತ ತಿಳ್ಕೊಂಡು ಒಂದು ತಳಿ ಐತಿ, ಪ್ರಜ್ವಲ್ ಅಂತ ತಿಳ್ಕೊಂಡು ಐತಿ, ಅರ್ಕ ನಿರಂತರ ಅಂತಕೊಂದು ಇದೊಂದೈತಿ. ಆಮೇಲೆ ಡಬಲ್ಸ್ ತಳಿಗಳು ಸುವಾಸಿನಿ, ಸುವರ್ಣರೇಖ, ವೈಭವ, ಇವು ಮೂರು ತಳಿಗಳು. ಆಮೇಲೆ ಇವು ಈ ತಳಿಗಳು ಆ್ಯಕ್ಚುಲಿ ಇದರಲ್ಲಿ ಇವು ಹೆಂಗೆ ಬಂದವು ಅಂತ ತಿಳ್ಕೊಂಡು ನಾವು ಹೇಳ್ಬೋದು. ಬಟ್ ಡಬಲ್ಸ್ನಲ್ಲಿ ಸುವಾಸಿನಿ ಒಂದು, ಸುವರ್ಣರೇಖ, ವೈಭವ ಇವು ಮೂರು ತಳಿಗಳು. ಡಬಲ್ಸ್ನಲ್ಲಿ ಸುವಾಸಿನಿ, ಸುವರ್ಣರೇಖ, ವೈಭವ ರೀ. ಇನ್ನು ಇಲ್ಲಿ ಸುಗಂಧರಾಜ ಬೇಸಾಯವನ್ನ ಎಲ್ಲ ಮಣ್ಣಲ್ಲಿ ಮಾಡ್ಬೋದು ಅಂತೀರಾ, ಅಥವಾ ಹೇಗೆ ಇದಕ್ಕೆ ಹವಾಗುಣ ಹೇಗಿರಬೇಕು ಸ್ವಲ್ಪ ಹೇಳಿ? ಸೊ ಈಗ ನಾವು ಈಗ ಹವಾಗುಣ ಹೇಳ್ಬೇಕಪ್ಪ ಅಂದ್ರೆ ಉಷ್ಣ ಮತ್ತು ಅರೆ ಉಷ್ಣ, ಟ್ರಾಪಿಕಲ್ ಸಬ್ ಟ್ರಾಪಿಕಲ್ ಅಂತ ಹೇಳ್ತಾವಲ್ಲ ಅಂಥ ಪ್ರದೇಶದಲ್ಲಿ. ಆಮೇಲೆ ಇದರಲ್ಲಿ ವಿಶೇಷ ಅಂತಂದ್ರೆ ಈಗ ಇದಕ್ಕೆ ಉಷ್ಣಾಂಶ ಕಡಿಮೆ ಇದ್ರೆ ಚಲೋ, ಅದಕ್ಕೆ 20-30 ಡಿಗ್ರಿ ಸೆಂಟಿಗ್ರೇಡ್ ಇದ್ರೆ ಭಾಳ ಚಲೋ. ಸೊ ಜಾಸ್ತಿ ಆಯ್ತಂತಂದ್ರೆ 35 ಡಿಗ್ರಿ ಸೆಂಟಿಗ್ರೇಡ್ ಅದಕ್ಕಿಂತ ಜಾಸ್ತಿ ಆಯ್ತಂತಂದ್ರೆ ಅಂದ್ರೆ ನಮ್ದು ನಮ್ಮ ಭಾಗನ ತಗೊಳ್ರಿ, ಇಲ್ಲಿ 35-40 ಇರ್ತೈತಿ, ಜಾಸ್ತಿ ಇರ್ತೈತಿ. ಸೊ ಇಲ್ಲಿ ಸ್ವಲ್ಪ ಇಲ್ಲಿ ಏನಾಗ್ತೈತಿ, ಹೂವ ಏನು ಬರೋಲ್ಲ ಅಂತಲ್ಲ ಹೂವು, ಬಟ್ ಏನು ಇಲ್ಲಿ ಅದು ಸ್ಟೆಮ್ ಅದು ಕದರಿನ ಇದು ಉದ್ದ ಕಡಿಮೆ ಆಗ್ತೈತಿ ಅಷ್ಟೇ, ಸ್ವಲ್ಪ ಕ್ವಾಲಿಟಿ ಇದು ಆಗ್ತೈತಿ, ಅದು ಹೊರತಾಗಿ ಉಳ್ಕಿದ್ದಲ್ಲ ಏನು ತೊಂದರೆ ಆಗೋದಿಲ್ಲ, ಬಟ್ ಏನು ಬಟ್ ಕಡಿಮೆ ಇದ್ದಷ್ಟು ಚಲೋ. ಆಮೇಲೆ ಮಣ್ಣು, ಸೊ ಮಣ್ಣು ಬಗ್ಗೆ ಕೇಳಿದ್ರಿ. ಸೊ ಮಣ್ಣು ಈಗ ಫಲವತ್ತಾದ ಚೆನ್ನಾಗಿ ನೀರು ಬಯಸಿದ ಹೋಗುವಂಥ ಈಗ ಗೋಡೆ ಮಣ್ಣು, ಗೋಡು ಮಣ್ಣು ಅಥವಾ ಕೆಂಪು ಮಣ್ಣು ಇದಕ್ಕೆ ಭಾಳ ಒಳ್ಳೆಯದು. ಆಮೇಲೆ ಇದಕ್ಕೆ 6-7 PH ರಸಸಾರ ಇರಬೇಕು. ಆಮೇಲೆ ಇವನ್ನು ಇದು ಕಪ್ಪು ಮಣ್ಣು, ಮೀಡಿಯಂ ಬ್ಲ್ಯಾಕ್ ಸಾಯಿಲ್. ಸೊ ಅಂತಲ್ಲೇನು ಕಪ್ಪು ಮಣ್ಣದಲ್ಲೇನು ಬೆಳಿಬೋದು, ಇದರ ಬೆಳಿಬೋದು, ಏನು ತೊಂದರೆ ಏನಿಲ್ಲ. ಇಲ್ಲಿ ಮತ್ತೆ ಹೇಗೆ ಇದನ್ನು ನಾಟಿ ಮಾಡ್ಬೇಕಾದ್ರೆ ಇಲ್ಲಿ ಗಡ್ಡೆಗಳಂತ ಹೇಳಿರ್ತಾವೆ, ಹೌದು, ಗಡ್ಡೆಗಳನ್ನು ಎಷ್ಟು ಹಾಕಬೇಕಾಗತ್ತೆ, ಜೊತೆಗೆ ಹೇಗೆ ಇಲ್ಲಿ ನಾಟಿ ಮಾಡ್ತಕ್ಕಂಥ ವಿಧಾನ ಇವನ್ನೆಲ್ಲ ಸ್ವಲ್ಪ ಹೇಳಿ. ಈಗ ಸಸ್ಯಾಭಿವೃದ್ಧಿ ಎಲ್ಲ ಬರೋ ಸಸ್ಯಾಭಿವೃದ್ಧಿ ಅಂತ ಈ ಗಡ್ಡೆಗಳನ್ನು ನಾವು ಇದು ಸಸ್ಯಾಭಿವೃದ್ಧಿ ಹೆಂಗೆ ಮಾಡ್ತಾರೆ ಅಂತ ಅನ್ನೋದು. ಸೊ ಇದರಲ್ಲಿ ಗಡ್ಡೆಗಳನ್ನು ನಾವು ಉಪಯೋಗ ಮಾಡ್ತಾಯಿದ್ವು. ಈಗ ಇದರಲ್ಲಿ ಏನೈತಿ, ಅವೆಲ್ಲ ಬೀಜಲಿಂದ ಬರೋದಲ್ಲದು ಅದು ಸ್ಟರ್ಲಿಟಿ ಇರೋದ್ರಿಂದ ಬೀಜಲಿಂದ ಬರೋದಲ್ಲ. ಸೊ ಗಡ್ಡಳೆನ ಉಪಯೋಗ ಮಾಡಬೇಕು, ಹೊಸದಾಗಿ ನಾಟಿ ಮಾಡಬೇಕಾದ್ರೆ ಗಡ್ಡೆಗಳು ಗಡ್ಡೆಗಳನ್ನ ಬೇಕ್ರಿ ಅದಕ್ಕೆ. ಹೌದು, ಮತ್ತೆ ಯಾವ್ದು ದಾರಿ ಇಲ್ಲ ಅದಕ್ಕೆ. ಸೊ ಈ ಗಡ್ಡೆಗಳು ಅಂತಂದ್ರೆ ಇದರಲ್ಲಿ ಸೈಜುನು ಬಹಳ ಇಂಪಾರ್ಟೆಂಟ್ ರೀ. ಅದು ಏನು 2-3 ಸೆಂಟಿಮೀಟರ್ ಸೈಜ್ ಇರಬೇಕು. ಸೊ ಜಾಸ್ತಿ ಯಾರು ಸ್ವಲ್ಪ ನಮ್ದು ಅವು ಜಲ್ದಿ ಬರೋದಲ್ಲ, ಅವು ಜಲ್ದಿ ಮೊಳಕೆ ಹೊಡೋದಲ್ಲ. ಕಡಿಮೆ ಆದ್ರೆ ಸ್ವಲ್ಪ ಇಳುವರಿ ಕುಂಠಿತ ಆಗ್ತೈತಿ. ಸೊ ಅದಕ್ಕೆ 2-3 ಸೆಂಟಿಮೀಟರ್ ವ್ಯಾಸ ಇರಬೇಕು. ಅದಕ್ಕೆ 2-3 ಸೆಂಟಿಮೀಟರ್ ವ್ಯಾಸ ಇದ್ದದ್ದು ಸ್ವಲ್ಪ ನಮ್ಗೆ ಕರೆಕ್ಟ್ ಬರ್ತೈತ್ರಿ. ಅದು ಅದೇನೋ ಅದು ಮೊಳಕೆ ಹೊಡೆದಿರ್ಬೋದು, ಇಳುವರಿ ಅಷ್ಟೇನು ಪ್ರಾಬ್ಲಮ್ ಆಗಂಗಿಲ್ಲ. ಆಮೇಲೆ ಇದಕ್ಕೆ 1 ಹೆಕ್ಟೇರ್ಗೆ 1.25 ರಿಂದ 1.5 ಲಕ್ಷ ಗಡ್ಡೆಗಳು ಬೇಕ್ರಿ ಅದಕ್ಕೆ. ಸುಮಾರು ಇದಕ್ಕೆ 800-900 ಕಿಲೋಗ್ರಾಮ್ ಅಂದ್ರೆ 1 ಟನ್ ಅಂತ ತಿಳ್ಕೊಳ್ರಿ. ಸೊ 1 ಟನ್ ನಮ್ಗೆ ಅದಕ್ಕೆ ಗಡ್ಡೆ ಬೇಕಾಗ್ತೈತ್ರಿ 1 ಹೆಕ್ಟೇರ್ಗೆ. ಆಮೇಲೆ ಇದಕ್ಕೆ ಇನ್ನೊಂದು ಅಂಶ ಅಂತಂದ್ರೆ ಈಗ ಹೊಸದಾಗಿ ತೆಗೆದ ಗಡ್ಡೆಗಳು ಇರ್ತಾವೆ ಕೆಲವು ಟೈಮ್, ಅವನ್ನ ನಾವು ಇಮ್ಮಿಡಿಯೇಟ್ಲಿ ಹಾಕ್ಬಾರ್ದು, ಅದನ್ನು ಒಮ್ಮೆಲೆ ಹಾಕ್ಬಾರ್ದು. ಸೊ ಯಾಕಂದ್ರೆ ಅದಕ್ಕೆ ಸುಪ್ತಾವಸ್ಥೆಯಲ್ಲಿ ಇರ್ತಾವೆ, ಡಾರ್ಮನ್ಶ್ ಅಂತ ಹೇಳ್ತೇವೆ. ಇಮ್ಮಿಡಿಯೇಟ್ಲಿ ಮಾಡಬಾರ್ದು, ನಾಟಿ ಮಾಡಬಾರ್ದು. ಸೊ ಅವನು ಸುಮಾರು 1 ತಿಂಗಳಿಂದ 6 ವಾರ 4-5 ವಾರಗಳವರೆಗೆ ಅದನ್ನ ನಾವು ಇದ್ರಾಗ ಏನು ಸಂಗ್ರಹ ಮಾಡಿ ಇಡಬೇಕು. ಇದೇ ಜಸ್ಟ್ ಇದೆ ಸಾಧಾರಣ ಈ ನಮ್ಮಲ್ಲಿ ಗಾಳಿ ಚೆನ್ನಾಗಿ ಗಾಳಿ ಆಡುವಂಥ ಸ್ಥಳದಲ್ಲೇ ಸಂಗ್ರಹಿಸಿಟ್ಟು ನಂತರ ನಾಟಿಗೆ ಅದನ್ನು ಉಪಯೋಗಿಸ್ಬೇಕು. ಆಮೇಲೆ ಇನ್ನೊಂದು ಅಂತಂದ್ರೆ ಈ ಸುಪ್ತಾವಸ್ಥೆ ಅಂತ ಹೇಳಿದ್ನಲ್ಲ ನಿಮಗೆ ಡಾರ್ಮನ್ಸಿ. ಸೊ ಇದನ್ನು ನಿವಾರಣೆ ಮಾಡ್ಬೇಕಂತಂದ್ರೆ ನಾವು 4% ತಯೋ ಯೂರಿಯಾ ಅಂತ ತಿಳ್ಕೊಂಡು ಒಂದು ಕೆಮಿಕಲ್ ಬರ್ತಾ ಇದ್ದಾರೆ. ಆಮೇಲೆ ಇದನ್ನು ಮಾಡ್ಕೋಬೋದು. ಇತ್ತಿತ್ತಲಾಗಿ ನಮ್ಮಲ್ಲಿ ನಾವು ಏನು ಮಾಡ್ತಾಯಿದ್ದೇವೆ ಈ GA3. ಸೊ GA3 ನಮ್ಮಲ್ಲಿ ಸಂಶೋಧನೆ ಮಾಡಿದ್ದು ನಾವು ಜಿಬ್ಬರ್ಲಿಕ್ ಆಮ್ಲ. ಸೊ ಇದನ್ನು ನಾವು ಉಪಯೋಗ ಮಾಡಿ ಅಂದ್ರೆ ಏನು ನಾವು ಇದಕ್ಕೆ ಏನು ಮಾಡೋಕಪ್ಪ ಅಂದ್ರೆ ರಾತ್ರಿ ಬಿಡಿ ಎಲ್ಲ ಗಡ್ಡೆಗಳನ್ನು ನೀರೇ ನೆನೆಸ್ಬೇಕು ಫಸ್ಟ್. ಆಮೇಲೆ ಮರುದಿವಸ ನಾ ಬೆಳಗ್ಗೆ ಇದನ್ನ GA3 ಜಿಬ್ಬರ್ಲಿಕ್ ಆಮ್ಲವನ್ನು ಏನು ಮಾಡಬೇಕು, 1 ತಾಸದಲ್ಲಿ ದ್ರಾವಣದಲ್ಲಿ ಈ ಗಡ್ಡೆಗಳನ್ನು ನಾವು ನೆನೆಸಿಡ್ಬೇಕ್ರಿ 1 ತಾಸು. ಆಮೇಲೆ ಉಪಯೋಗ ಮಾಡಿ ದ್ರಾವಣ ಅದು GA3 ಅನ್ನ ಎಷ್ಟು ಹಾಕ್ಬೇಕಂತೀರಿ ಅದನ್ನ? ಅಲ್ಲ GA3 ಅದು ಕರೆಕ್ಟ್ ಹೇಳ್ಬೇಕಾಯ್ತು ನಿಮಗೆ 100 PPM ಅದು 100 PPM ದ್ರಾವಣದಲ್ಲಿ ನಾವು ಅದನ್ನ 1 ತಾಸು ನೆನೆ ಇಟ್ಬೇಕು. ಇಟ್ಬಿಟ್ಟು ಆಮೇಲೆ ನಾವು ಅದನ್ನ ನಾಟಿ ಮಾಡ್ಬೇಕ್ರಿ. ಅಂದ್ರೆ ಮೊಳಕೆ ಬಿಡತಕ್ಕಂತ ಸಾಮರ್ಥ್ಯ ಜಾಸ್ತಿ ಆಗತ್ತೆ ಇದನ್ನ. ಹೌದ್ರಿ, GA3 ಒಂದು ಟ್ರೀಟ್ಮೆಂಟ್ ಮಾಡಿ ಇದನ್ನ ಮಾಡೋದ್ರಿಂದ ಮೊಳಕನು ಜಾಸ್ತಿ ಆಗ್ತೈತಿ. ಆಮೇಲೆ ಚೆನ್ನಾಗಿ ಇಳುವರನು ಅದಕ್ಕೆ ಚೆನ್ನಾಗಿ ಬರ್ತಾ ಇದ್ರಿ ಮಾಡೋದ್ರಿಂದ. ಇಲ್ಲಿ ಬೇಸಾಯ ಕ್ರಮಗಳಂತಂದ್ರೆ ನಾಟಿ ಮಾಡ್ತಕ್ಕಂಥದ್ದು ಸಾಲಿಂದ ಸಾಲಿಗೆ ಅಂತರ ಇರ್ಬೋದು, ಯಾವ ರೀತಿ ಹಾಕ್ಬೇಕು ಇಲ್ಲಿ ಸ್ವಲ್ಪ ಹೇಳಿ. ಹಾ, ಇದಕ್ಕೆ ಬೇಸಾಯ ಕ್ರಮಗಳಂತ ನೋಡ್ರಿ, ಈಗ ನಾವು ಮೊದಲ ಈ ಭೂಮಿಯನ್ನು ಚೆನ್ನಾಗಿ ಹದ ಮಾಡಬೇಕು. ಸೊ ಎರಡು ಮೂರು ಸಲ ನಾವು ರೆಂಟೆ ಕುಂಟಿ ಹೊಡಿಬೇಕು, ಎಲ್ಲ ಮಾಡಿ ಹದ ಮಾಡ್ತೇವೆ ನಾವು. ಆಡ ಮಾಡಿದ ಮ್ಯಾಗ 30 ಟನ್ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕ್ರಿ. ಇಲ್ಲಿ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ 20-30 ಟನ್ ಅದು ಶಿಫಾರಸು ಮಾಡತೈತಿ. ನಾವು 30 ಟನ್ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು, ಯಾಕಂದ್ರೆ ಅದು 1-2 ವರ್ಷ ಇಟ್ಲೆ ಇರ್ತೈತಿ ಭೂಮಿಯಲ್ಲಿ ಬೆಳೆ. ಸೊ ಅದಕ್ಕೆ ಜಾಸ್ತಿ 30 ಟನ್ ಹಾಕ್ಬೇಕು, ಹಾಗೆ ಚೆನ್ನಾಗಿ ಮಿಶ್ರಣ ಮಾಡ್ಬೇಕ್ರಿ ಇದನ್ನು. ಆಮೇಲೆ ತದನಂತರ ಏನು ಮಾಡಬೇಕು, ಈಗ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಹೇಳ್ತಾವಲ್ಲ, ಈಗ ಅದು ಕಾಲುವೆ ಮತ್ತು ಬದುಗಳನ್ನು ಮಾಡಬೇಕ್ರಿ. ಸೊ ಯಾಕಂದ್ರೆ 30 ಸೆಂಟಿಮೀಟರ್ ಅಂತರದಲ್ಲಿ ಈ ಕಾಲುಗಳನ್ನು ಮಾಡಬೇಕು. ಆಮೇಲೆ ಕಾಲುವೆಯಿಂದ ಈಗ ಬದುಗೆ 20 ಸೆಂಟಿಮೀಟರ್ ಅದು 30 ಸೆಂಟಿಮೀಟರ್ ಅಂತರದಲ್ಲಿ ಈ ಗಡ್ಡೆಗಳನ್ನು ಇದು ನಾವು ನಾಟಿ ಮಾಡ್ಬೇಕ್ರಿ. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ ರೀ, ಈಗ ಈ ನಾಟಿ ಮಾಡ್ಬೇಕಂತ ಹೇಳಿದ್ನಲ್ಲ ನಿಮ್ಗೆ, ಈಗ ಕೆಂಪು ಜಮೀನು ಮತ್ತು ಕಪ್ಪು ಜಮೀನು ಸ್ವಲ್ಪ ವ್ಯತ್ಯಾಸ ಆಗ್ತೈತಿ ಅದರಲ್ಲಿ. ಸೊ ಕೆಂಪು ಜಮೀನದಲ್ಲಿ ಸ್ವಲ್ಪ ಡೀಪ್ ಆಗಿ ಹಾಕ್ಬೇಕು ನಾವು ಅದು ಗಡ್ಡೆ. ಹೌದು, 7 ಸೆಂಟಿಮೀಟರ್ ಹಾಕ್ಬೇಕು ಅದನ್ನು. ಈ ಕಪ್ಪು ಜಮೀನದಲ್ಲಿ ಸ್ವಲ್ಪ ಮ್ಯಾಗ 4 ಸೆಂಟಿಮೀಟರ್ ಹಾಕ್ಬೇಕು. ಕಪ್ಪು ಜಮೀನದಲ್ಲಿ ಭಾಳ ಒಳಗೆ ಹೋಗ್ಬಾರ್ದು, ಕೊಳಿತಿತ್ತು ಗಡ್ಡೆ ಕೊಳದು. ಇಲ್ಲಿ ಕಳೆ ನಿಯಂತ್ರಣ ಮಾಡುವಾಗ ಏನಾದರೂ ಕಳೆಗಳ ಸಮಸ್ಯೆ ಇದ್ರೆ ಕಳೆನಾಶಕ ಯೂಸ್ ಮಾಡ್ಬೇಕಂತೀರ ಅಥವಾ ಹೇಗೆ ಇಲ್ಲಿ ಕಳೆ ನಿಯಂತ್ರಣ ಮಾಡ್ಬೋದು ಬೆಳೆಯಲ್ಲಿ? ಯಾಕಂತಾರೆ ಇದು ಒಂದು ಸಲ ಏನಾಗ್ತೈತಿ ರೀ, ಇದು ಬೆಳೆ ಇದು ನಾ ಬೆಳೆ ಸ್ವಲ್ಪ ದೊಡ್ಡದಾದ್ಮ್ಯಾಗ ಮೊಳಕೆ ಬರಕ ಟೈಮ್ ತಗೋತದೆ. ಅಲ್ಲ, ಯಾವ್ದು ಬೆಳೆ ಯಾವ್ದು ಕಸ ಅನ್ನೋದು ಗೊತ್ತಾಗೋದಿಲ್ಲ, ಕಸ ಗೊತ್ತಾಗೋದಿಲ್ಲ. ಅದಕ್ಕೆ ಇದು ಬಹಳ ಪ್ರಾಬ್ಲಮ್ ಐತಿ, ಇದಕ್ಕೆ ಬಹಳ ಸಮಸ್ಯೆ. ಕಳೆದು ಬಹಳ ಸಮಸ್ಯೆ ಐತಿ. ಸೊ ಅದಕ್ಕೆ ನಾವು ಇದನ್ನ ಮಾಡಿದ್ರೆ ಇದು ಕಳೆನಾಶಕ ಮಾಡಿದ್ರೆ ಒಳ್ಳೇದಂತ ನನ್ಗೆ ಅನಿಸ್ತಾ ಇದೆ. ಮೊಳಕೆ ಬಂದಾಗ ಸಣ್ಣ ಪ್ರಮಾಣದಲ್ಲಿ ಹುಲ್ಲಿನ ಗತೆನೇ ಇರ್ತದೆ, ಎಲ್ಲ ಹುಲ್ಲಿನ ಗತೆ ಇರ್ತದೆ, ಗೊತ್ತಾಗೋದಿಲ್ಲರಿ ಯಾವ್ದು ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಇದನ್ನ ನಾವು ಕಳೆ ನಿಯಂತ್ರಣ ಕಳೆನಾಶಕದಿಂದ ಮಾಡಿದ್ರೆ ಬಹಳ ಚಲೋ. ಸೊ ಇದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಕೆಲವೊಂದು ಈಗ ಕಳೆಯ ಉದಯ ಪೂರ್ವ ಸಿಂಪರಣೆ ಅಂದ್ರೆ ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ಸ್ ಅಂತ ಹೇಳ್ತಾವಲ್ಲ, ಸೊ ಆ ಟೈಪ್ ನಮ್ಗೆ ಅಟ್ರಾಜಿನ್ ಅಂತ ತಿಳ್ಕೊಂಡು ನಾವು ಮಾಡ್ಬೋದು. ಅದು 3 kg 1 ಹೆಕ್ಟೇರ್ ಪ್ರಮಾಣದಲ್ಲಿ. ಇನ್ನೊಂದು ಆಕ್ಸಿಫ್ಲೋರೋಪಿನ್ ಅಂತ ತಿಳ್ಕೊಂಡು ಇನ್ನೊಂದು ಕೆಮಿಕಲ್, ಅದು 2.12 kg 2.12 kg ಪ್ರತಿ ಹೆಕ್ಟೇರ್ಗೆ. ಇನ್ನೊಂದು ಟ್ರಪ್ಲಾನ್ ಅಂತ ತಿಳ್ಕೊಂಡು ಅದು 2 kg/ಹೆಕ್ಟೇರ್. ಸೊ ಮೂರಲ್ಲಿ ಯಾವ್ದಾರು ಒಂದು ನಾವು ಇದನ್ನ ಕಳೆ ಉದಯ ಪೂರ್ವ ಸಿಂಪಡಣೆ ಅಂದ್ರೆ ನಾಟಿ ಮಾಡಿದ ತಕ್ಷಣ ಪ್ರೀ ಎಮರ್ಜೆಂಟ್ ನಾಟಿಕ್ಕಿಂತ ಮೊದಲನೇ ಒಂದು ಎರಡು ದಿವಸ ಮೊದಲಂತ ಅನ್ಬಹುದು 36 to 48 hours ಕಿತ ಮೊದಲನ ಸಿಂಪಡಣೆ ಮಾಡಿ ಸಿಂಪಡಣೆ ಆಮೇಲೆ ನಾಟಿ ಮಾಡಬೇಕು. ಮಾಡೋದ್ರಿಂದ ಬಹಳಷ್ಟು ನಮ್ಮ ಕಳೆಗಳು ನಿಯಂತ್ರಣ ಬರ್ತಾವ, ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತೈತಿ. ಸೇಮ್ ಹಂಗ ಕಾಣ್ತೈತಿ, ಆಮೇಲೆ ತೆಗಿಯಕ ಬಹಳ ಆಳ ಬೇಕಾಗ್ತೈತಿ ತೆಗಿಲಿಕ್ಕೆ. ಇನ್ನ ಇದಕ್ಕೆ ಏನಾದರೂ ರಾಸಾಯನಿಕ ಗೊಬ್ಬರ ಕೊಡಬೇಕಾಗತ್ತ? ಯಾವ ರೀತಿ ಶಿಫಾರಸ್ ಇದೆ ಇಲ್ಲೆಲ್ಲ ಗೊಬ್ಬರಗಳು? ಈಗ ರಾಸಾಯನಿಕ ಗೊಬ್ಬರ ಅಂತಂದ್ರೆ ಈಗ ಸಾರಜನಕ ರಂಜಕ ಪೊಟ್ಯಾಷು ನಾವು ಎಲ್ಲ ಬೆಳೆಗಳು ಹೆಂಗೆ ಕೊಡ್ತೀವೋ ಆ ಟೈಪ್ ಇಲ್ಲಿ ಕೊಡಬೇಕಾಗತ್ತೆ. ಈಗ ಇದರಲ್ಲಿ ನಮ್ಗೆ ಸಿಂಗಲ್ ಈಗ ತಳಿಗೊಳ್ಳೋದಕ್ಕೆ ಒಂದು ಶಿಫಾರಸು ಬೇರೆ ಐತಿ, 100, 50, 50 kilograms ಒಂದು ಹೆಕ್ಟರ್ಗೆ ಶಿಫಾರಸು ಮಾಡಿದ್ದಾರೆ. ಸೊ ಡಬಲ್ಸ್ ತಳಿಗಳಿಗೆ ಇದನ್ನು ಸ್ವಲ್ಪ ಡಬಲ್ ಆಯ್ತಿರ ಅದಕ್ಕೆ 200, 150, 150 kilograms ಪ್ರತಿ ಹೆಕ್ಟರ್ಗೆ ಕೊಡ್ಬೇಕು ಇದನ್ನು. ಆಮೇಲೆ ಇನ್ನೊಂದು ಏನಾಗ್ತೈತಿ, ನಾವು ನಮಗೆಲ್ಲ ಗೊತ್ತಿದ್ದಂಗೆ ಈಗ ಸಾರ್ವಜನಿಕ ಈಗ ರಂಜಕ ಪೊಟ್ಯಾಷು ಒಂದೇ ಸಲ ಕೊಡ್ತೇವೆ ನಾವು, ಈಗ ನಾಟಿ ಆದ್ಮೇಲೆ ಕೊಡ್ತೇವೆ ಸಾರ್ವಜನಿಕ ಒಂದೇ ನಾವು ಸ್ಪ್ಲಿಟ್ ಮಾಡ್ತಾ ಇದ್ದೇವೆ. ಸೊ ಆರು ವಾರ ನಂತರ ಅರ್ಧ ಮೊದಲು ಕೊಡಬೇಕು, ಅರ್ಧ ಆರು ವಾರ ನಂತರ ಕೊಡಬೇಕಾಗ್ತೈತಿ. ಆಮೇಲೆ ಇನ್ನೊಂದು ಇದ್ರೂ ಕೂಡ ನಾವು ಈಗ ಬೆಳೆ ಒಂದು ವರ್ಷದ ಇರೋದ್ರಿಂದ ಇದನ್ನೋದು ಕಂತುಗಳಲ್ಲಿ ಕೊಡ್ಬೇಕ್ರಿ, ಗೊಬ್ಬರನೇ ಕಂತುಗಳಲ್ಲಿ. ಸೊ ಎರಡು ಮೂರು ಕಂತುಗಳಲ್ಲಿ ಕೊಟ್ಟರೆ ಒಳ್ಳೇದ್ರಿ, ಅದು ಸ್ಪ್ಲಿಟ್ ಅಪ್ಲಿಕೇಶನ್ ಅಂತ ಹೇಳ್ತೇವೆ ನಾವು, ಇದನ್ನ ಆ ಟೈಪ್ ಕೊಟ್ಟರೆ ಭಾಳ ಒಳ್ಳೇದು. ಅಂದ್ರೆ ಈಗ ಈ ಒಂದು ಸುಗಂಧರಾಜವನ್ನು ಒಮ್ಮೆ ಹಚ್ಚಿದ್ರೆ ಎಷ್ಟು ವರ್ಷವರೆಗೆ ಇದನ್ನ ಇದನ್ನ 2 ವರ್ಷ ಮಟ್ಟ ಮಾಡ್ಬೋದು. ಈಗ ಆಕ್ಚುಲಿ 1 ವರ್ಷ ಮಟ್ಟ ಈಗ ಏನಾಗ್ತೈತ್ರಿ ಇದಕ್ಕೆ, ಈಗ ನಾವು ಬಿಡಿ ಹೂವಿಗೆ ಬಿಡಿ ಹೂಗಿದ್ದು ಆಮೇಲೆ ಕಟ್ ಫ್ಲವರ್ ಅಂತ ಹೇಳ್ತೇವಲ್ಲ, 1 ವರ್ಷ ಮಟ್ಟ ನಾವು ಇದು ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಬಟ್ ಸ್ವಲ್ಪ ಕ್ವಾಲಿಟಿ ಸ್ವಲ್ಪ ಡೌನ್ ಆಗ್ತೈತ್ರಿ 2ನೇ ವರ್ಷ. ಬಟ್ ಅದಕ್ಕೆ ಒಂದ್ಸಲ ಅದನ್ನ ತೆಗೆದು ಮತ್ತೆ ಇನ್ನೊಂದ್ಸಲ ಹಾಕ್ತಿರ್ತಾರ. ಬಟ್ 2 ವರ್ಷ ಮಟ್ಟ ಮೇಂಟೈನ್ ಮಾಡಬಹುದು, 2 ವರ್ಷ ಮಟ್ಟ ಮಾಡಬಹುದು. 2ನೇ ವರ್ಷದ ಕೂಳೆ ಬೆಳೆ ಅಂತಂತಾರ, ಕೂಳೆ ಬೆಳೆ ಅಂತಂತಾರ. ಸೊ ಅದನ್ನ ಹಂಗ ಮಾಡಿ ನಾವು ಮೊದಲೆಲ್ಲ ಸ್ವಲ್ಪ ಕಟ್ ಮಾಡಿ ಮತ್ತೆ ಆಸ್ ಇಟ್ ಇಸ್ ಇದೆಲ್ಲ ಈ ಗೊಬ್ಬರ ಹಾಕುದು ಅದು ಮಾಡೋದ್ರಿಂದ ಮತ್ತದು ಬೆಳೆ ನಾವು. ಇಲ್ಲಿ ನೀರಾವರಿ ಪದ್ಧತಿ ಡ್ರಿಪ್ ಮಾಡೋದು ಒಳ್ಳೇದಂತೀರೋ, ಹರಿ ನೀರು ಮಾಡೋದು ಒಳ್ಳೇದಂತೀರೋ, ಅಥವಾ ಸ್ಪ್ರಿಂಕ್ಲರ್ ಮಾಡೋದು ಒಳ್ಳೇದಂತೀರೋ, ಹೂವಿಗೆ ಹೇಗೆ ಇಲ್ಲಿ? ಇದು ಆಕ್ಚುಲಿ ಇದು ಡ್ರಿಪ್ನು ಮಾಡ್ಬೋದು, ಡ್ರಿಪ್ ಭಾಳ ಒಳ್ಳೇದದು. ಡ್ರಿಪ್ಪು ಆಮೇಲೆ ನಾವು ಸಾಧಾರಣವಾಗೆಲ್ಲ ರೈತರು ನಾವು ನಮ್ಮ ಸದ್ದಾಗ ಹಳೆ ಪದ್ಧತಿ ಅಂತಂದ್ರೆ ನಾವೆಲ್ಲ ನೀರ ಇದು ಹರಿ ಬಿಡೋದನ್ನ ಮಾಡ್ತಾ ಇದ್ದೇವೆ. ಬಟ್ ಇತ್ತಿತ್ತಲಾಗೆಲ್ಲ ಡ್ರಿಪ್ ಮಾಡ್ತಾ ಇದಾರೆ, ಡ್ರಿಪ್ ಮಾಡಿದ್ರೆ ಭಾಳ ಒಳ್ಳೇದ್ರಿ, ಡ್ರಿಪ್ ಮಾಡೋದು ಒಳ್ಳೇದು. ನಮ್ಮಲ್ಲೆಲ್ಲ ಡ್ರಿಪ್ ಮಾಡ್ತಾ ಇದ್ದೇವೆ ನಾವು. ಆಮೇಲೆ ಇತ್ತಿತ್ತಲಾಗಿ ಮತ್ತೆ ಈಗ ಡ್ರಿಪ್ಪನ್ನು ಕೂಡ ಈಗ ಮಲ್ಚಿಂಗ್ ಅಂತಲೂ ಮಾಡ್ತಾ ಇದ್ದೇವೆ ನಾವು. ಸೊ ಮಲ್ಚ್ ಮಾಡಿ ಈಗ ನಿಮ್ಗೆ ಈಗ ಕಳೆ ನಿಯಂತ್ರಣ ಬಗ್ಗೆ ಹೇಳಿದ್ನಲ್ಲ, ಸೊ ಅದ್ರ ಸಲುವಾಗಿ ಇವನ್ನ ಕಳೆ ಬೇಡಪ್ಪ ನಮ್ಗೆ ಕಳೆನಾಶಕಗಳು ಬೇಡಪ್ಪ ಅಂತಂದ್ರೆ ನಾವು ಮಲ್ಚಿಂಗ್ನೂ ಮಾಡ್ಬೋದು, ಮಲ್ಚಿಂಗ್ ಕೂಡ ಡ್ರಿಪ್ ಅಳವಡಿಸಿ ನಾವು ನೀರು ಮಾಡ್ಬೋದು ರೀ. ಸೊ ಒಳ್ಳೇದು ಮಾಡೋದು. ಇಲ್ಲಿ ಮುಖ್ಯವಾಗಿ ಇದಕ್ಕೆ ಏನಾದರೂ ಹೇಳ್ಕೊಳ್ಳುವಂಥ ಕೀಟಗಳು ರೋಗಗಳು ಬರ್ತಿರ್ತಾವ ಇಲ್ಲಿ? ಹಾಂ, ಇದರಲ್ಲಿ ಸ್ವಲ್ಪ ಕೀಟ ಅಂತಂದ್ರೆ ತ್ರಿಪ್ಸ್ ರೀ, ತ್ರಿಪ್ಸ್ ಅಂತ ತಿಳ್ಕೊಂಡು ಅದು ರಸ ಇರುವ ಕೀಟ ಅದು. ಸೊ ಇದಕ್ಕೆ ಮಾಮೂಲಿ ನಮ್ಗೆ ಮೊನೋಕೊಟಾಪಾಸ್ ನೋವಾಕ್ರನ್ ಅಂತ ಹೇಳ್ತೇವೆ ಅದು. ಆಮೇಲೆ ಆಕ್ಸಿಮಿಟಾನ್ ಮಿಥಾಲ್ ಅಂತ, ಆಕ್ಸಿಡೆಮಿಟಾನ್ ಮಿಥಾಲ್ ಅಂತ ಮೆಟಾಸಿಸ್ಟಾಕ್ಸ್ ಅಂತ ಹೇಳ್ತೇವೆ ನಾವು. ಸೊ ಅದು 1 mg 1 liter ಹಾಕಿ ಹೊಡೋದ್ರಿಂದ ಕಂಟ್ರೋಲ್ ಬರ್ತೈತ್ರಿ ಅದು. ಆಮೇಲೆ ನೆಕ್ಸ್ಟ್ ಈಗ ರೋಗಗಳು ಹೇಳ್ಬೇಕಂತಂದ್ರೆ ಈಗ 3 ರೋಗಗಳು ಬರ್ತವೆ ಅದರಲ್ಲಿ, ಬುಡ ಕೊಳೆಯುವ ರೋಗ, ಆಮೇಲೆ ಸಿಡಿ ರೋಗ, ಆಮೇಲೆ ಬೇರು ಗಂಟು ಜಂತು ರೋಗ. ಮೂರು ರೋಗಗಳು ಬರ್ತವೆ. ಸೊ ಮೊದಲಿನ 2 ರೋಗ ಬುಡ ಕೊಳೆ ರೋಗ ಮತ್ತು ಸಿಡಿ ರೋಗ, ಇದು ನಾವು ಏನಿಲ್ಲ ಅದನ್ನ ಕಾರ್ಬನ್ ಡಿಜಮ್ ಬಾವಿಸ್ಟಿನ್ ಉಪಯೋಗ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಬೋದು. ಅದನ್ನ 1 gram ಬಾವಿಸ್ಟಿನ್ ಅದನ್ನ ದ್ರಾವಣ ಮಾಡಿ ಅದನ್ನ ಹಾಕ್ಬೇಕ್ರಿ, ಎಲ್ಲೆಲ್ಲಿ ಅದು ಆಗಿರ್ತೈತಿ ಅಲ್ಲಿ ಹಾಕ್ಬೇಕು. ಆಮೇಲೆ ಇನ್ನೊಂದು ಬೇರು ಗಂಟು ಜಂತು ರೋಗ ಅಂತ ತಿಳ್ಕೊಂಡು ಇದು ಈ ನೆಮ್ಟೋಡ್ ಅಂತ ಹೇಳ್ತೇವಲ್ಲ ನಾವು, ಸೊ ನೆಮ್ಟೋಡ್ಲಿಂದ ಬರ್ತೈತೆ ಅದು. ಸೊ ಇದನ್ನು ನಾವು ಏನು ಮಾಡಬೇಕು, ಇದನ್ನು ಕಡಿಮೆ ಮಾಡ್ಬೇಕಂತಂದ್ರೆ ಅದು ಬೇವಿನ ಹಿಂಡಿ. ಸೊ ಬೇವಿನ ಹಿಂಡಿ 5-6 quintals ಉಪಯೋಗ ಮಾಡಬೇಕು, ಒಂದು ಹೆಕ್ಟರ್ಗೆ ಉಪಯೋಗ ಮಾಡ್ಬೇಕು 5-6 quintals. ಅಥವಾ ಇಲ್ಲ ಬೇಡಪ್ಪ ಅಂತಾರೆ ಅದು ತುರ್ತು ಅದು ಕಾರ್ಬೋಪುರಾನ್ ಗ್ರೈನ್ಯೂಲ್ಸ್ ಅಂತ ಬರ್ತದವು, ಅದು 1 hectare 20 kg ನಾವು ಉಪಯೋಗ ಮಾಡ್ಬೇಕು. ಇದು ನಾಟಿಕದ ಮೊದಲೇ ಮಣ್ಣಿನಲ್ಲಿ ಸೇರಿಸ್ಬೇಕ್ರಿ, ಸೇರಿಸಿ ಆಮೇಲೆ ನಾಟಿ ಮಾಡ್ಬೇಕು. ಇನ್ನು ಮುಖ್ಯವಾಗಿ ಹೂಗಳು ಕೊಯ್ಲು ಯಾವಾಗ ಪ್ರಾರಂಭ ಆಗುತ್ತೆ, ನಾಟಿ ಮಾಡಿದ ಎಷ್ಟು ದಿವಸಕ್ಕೆ ಕೊಯ್ಲು ಪ್ರಾರಂಭ ಮಾಡ್ಬೋದು, ಇಲ್ಲಿ ಕೊಯ್ಲು ಮತ್ತು ಇಳುವರಿ ಬಗ್ಗೆ ಏನು ಹೇಳ್ತೀರಿ? ಈಗ ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ರೀ, ಈಗ ನಾಟಿ ಮಾಡಿದ ಮ್ಯಾಗ 3-3.5 months ಅದು ಹೂವು ಚಲೋ ಆಗ್ತಾ ಇದಾವೆ. ಈಗ ಕತ್ತರಿಸಿದ ಹೂಗಳ ಸಲುವಾಗಿ ಏನು ಮಾಡಬೇಕು ಅಂತಂದ್ರೆ, ಈ ಕೆಳಗಿನಿಂದ ಎರಡು ಜೊತೆ ಹೂಗಳು ಅರಳಿದಾಗ ನಾವು ಕಟ್ ಮಾಡಬೇಕಾಗ್ತೈತಿ. ಆಮೇಲೆ ಬಿಡಿ ಹೂಗಳ ಸಲುವಾಗಿ ಪೂರ್ತಿ ಅರಳಿದ ಹೂಗಳನ್ನು ನಾವು ಅದನ್ನು ಗೀಳ್ಬೇಕಾಗ್ತೈತಿ. ಆಮೇಲೆ ಮುಂಜಾನೆ ಮಾಡ್ಬೇಕು ಇದನ್ನು, ಮಾರ್ನಿಂಗ್ನೆ ಮಾಡ್ಬೇಕು. ಆಮೇಲೆ ಕೆಲವು ಟೈಮ್ ಏನಾಗ್ತೈತಿ, ಈಗ ನಾವು ಲೇಟ್ ಮಾಡೋದು ರಾತ್ರಿ ಸಾಯಂಕಾಲ ಮಾಡಿದ್ವಿ ಅಂದ್ರೆ ಏನಾಗ್ತೈತಿ ಅಂದ್ರೆ 40% ಇದು ನಮ್ಗೆ ವೇಟ್ ಕಡಿಮೆ ಆಗ್ತೈತ್ರಿ. ಅದು ಮಾಡಬಾರ್ದು ಆ್ಯಕ್ಚುಲಿ. ಅವಾಗ ನಾವು ಬೆಳಗ್ಗೆ ಮಾಡ್ಬೇಕು ಇದನ್ನು, ಬೆಳಗ್ಗೆ ಕಟಾವು ಮಾಡ್ಬೇಕು. ಹೌದು. ಸೊ ಆಮೇಲೆ ಇನ್ನೊಂದು ಇದಕ್ಕೆ, ಈಗ ನಾವು ಯಾವಾಗ ಇದು ಹೂವು ಜಾಸ್ತಿ ಬರ್ತೈತೆ ಅಂತಂದ್ರೆ, ಈಗ ಜುಲೈ ತಿಂಗಳಲ್ಲಿ ಜಾಸ್ತಿ ಹೂಗಳು ಬರ್ತಾವ್ರಿ ಅದಕ್ಕೆ. ಆಮೇಲೆ ಇವನು ಸೆಪ್ಟೆಂಬರ್ ಅಕ್ಟೋಬರ್ನು ಜಾಸ್ತಿ ಬರ್ತದವ್ರಿ. ಆಮೇಲೆ ನವಂಬರ್ ಜನವರಿಯಲ್ಲಿ ಹೂವು ಕಡಿಮೆ ಆಗ್ತೈತ್ರಿ. ಆಮೇಲೆ ಕೆಲವು ಟೈಮ್ ನಾವು ಈಗ ಪ್ಲ್ಯಾಂಟಿಂಗ್ ನಾವು ನಾಟಿ ಮಾಡೋದು ಇದು ನೋಡ್ಕೊಂಡ್ರು, ಈಗ ಮಾರ್ಚ್ಲಿಂದ ಜುಲೈ ಮಟ್ಟ ಜಾಸ್ತಿ ಹೂ ಬರ್ತಾವೆ. ಸೊ ಅದು ಅನುಕೂಲ ರೀ. ಮಾರ್ಚ್ಲಿಂದ ಜುಲೈ ಮಟ್ಟ ಬಂದ್ರೂ ನಮ್ಗೆ ಅದು ಟೈಮ್ನಾಗ ಸ್ವಲ್ಪ ರೇಟ್ ಚೆನ್ನಾಗಿ ಬರ್ತೈತೆ. ಅದು ಸೊ ಮದುವೆಗಳು ಜಾಸ್ತಿ ಇರ್ತಾವೆ, ಮಾರ್ಚ್ ಏಪ್ರಿಲ್ ಮೇದಲ್ಲಿ ಅಂತಂದ್ರೆ ಮದುವೆಗಳು ಜಾಸ್ತಿ ಇರ್ತೈತೆ, ಲಾಭ ಜಾಸ್ತಿ ಆಗ್ತೈತೆ. ಆಮೇಲೆ ಇದಕ್ಕೆ ನಮ್ಗೆ ಇಳುವರಿ ಎಷ್ಟು ಬರ್ತೈತೆ ಅಂತಂದ್ರೆ 8-15 ಟನ್ ಭಾಳ, ಇದು ಡಿಫ್ರೆನ್ಸ್ ಭಾಳ ಐತ್ರಿ. 8-15 ಟನ್ ಪ್ರತಿ ಹೆಕ್ಟರ್ ಬರ್ತಾ ಇದ್ರಿ. ಸೊ 8-15 ಯಾಕಂದ್ರೆ 8 ಅಂತಂದ್ರೆ ನಮ್ದು ಮಾಮೂಲಿ ತಳಿಗಳು, ಹಳೆ ತಳಿಗಳು ಅಂತ ಅನ್ಬೋದು. ಈಗ ಇತ್ತಿತ್ತಾಗಿ ಬಿಡುಗಡೆ ತಳಿಗಳು ಜಾಸ್ತಿ ಕೊಡ್ತಾ ಇದಾವೆ, ಅದು 15 ಇಳುವರಿ ಬಿಡಿ ಹೂಗಳು ಕೊಡ್ತಾ ಇದಾವೆ. ಆಮೇಲೆ 1-1.5 ಲಕ್ಷ ಹೂ ಗೊಂಚಲು, ಈ ಕಟ್ ಫ್ಲವರ್ಸ್ ಅಂತ ಹೇಳ್ತಾವೆ, ಅವು ಬರ್ತಾವೆ. ಇನ್ನೂ ಜಾಸ್ತಿ ಐತ್ರಿ, ಒಂದರಿಂದ 1.5 ಯಾಕೆ ಇವನ್ನ ಅದು ಡಬಲ್ ಆಗ್ತೈತೆ. ಇತ್ತಿತ್ತಲಾಗಿ ಬಿಡುಗಡಾದ ತಳಿಗಳಿಂದ ಅದು ಡಬಲ್ ಆಗ್ತೈತೆ. ಸೊ ಅದು ಜಾಸ್ತಿ ಇರೋದ್ರಿಂದ ನಮಗಿನ್ನೂ ಇನ್ಕಮ್ ಆದಾಯ ಜಾಸ್ತಿ ಜಾಸ್ತಿ ಬರ್ತಾ ಇದೆ. ಇಲ್ಲಿ ಮುಖ್ಯವಾಗಿ ರೈತರ ಸಮಸ್ಯೆ ಅಂತಂದರೆ ಹೂಗಳನ್ನು ಕೊಯ್ಲು ಮಾಡಿದ ಮೇಲೆ ಕೊಯ್ಲೋತ್ತರ ನಿರ್ವಹಣೆ, ಅಂದರೆ ಹೂಗಳನ್ನು ವರ್ಗೀಕರಣ ಮಾಡೋದು, ಪ್ಯಾಕ್ ಮಾಡಿ ಅದನ್ನು ಮಾರುಕಟ್ಟೆ ಕಳಿಸ್ತಕ್ಕಂಥದ್ದು, ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ಪದ್ಧತಿಗಳು ಭಾಳ ಮುಖ್ಯ. ಸುಗಂಧರಾಜ ಯಾಕಂದರೆ ಫ್ರೆಶ್ ಆಗಿರಬೇಕು, ಅದಕ್ಕೇನು ಇದು ಆಗಬಾರ್ದು ಹೂವು, ಅಂದರೆ ಅದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ. ಏನು ಹೇಳ್ತಿರಲಿಲ್ಲ, ಯಾವ ರೀತಿ ಮಾಡ್ಬೇಕಂತಿರಲಿಲ್ಲ. ಇದು ಭಾರಿ ಇಂಪಾರ್ಟೆಂಟ್ ರೀ ಆ್ಯಕ್ಚುಲಿ. ಯಾವ್ದಾಗ ಬೆಳೆದ ಒಂದು ಕಡೆ ಆದರೆ ಇದು ಅಷ್ಟೇ ಇಂಪಾರ್ಟೆಂಟ್ ಇದೆ ಇದು. ಹೌದೌದು ರೀ. ಈ ಕಟ್ ಫ್ಲವರ್ ಇರ್ಬೋದು, ಬಿಡಿ ಹೂವು ಇರ್ಬೋದು, ಇದನ್ನು ನಾವು ಗ್ರೇಡಿಂಗ್ ಅಥವಾ ವರ್ಗೀಕರಣ ಅಥವಾ ಗ್ರೇಡಿಂಗ್ ಇದು ಮಾಡಬೇಕು ರೀ. ಸೊ ಈಗ ಈ ಕಟ್ ಹೂಗಳನ್ನು ಕಟ್ ಫ್ಲವರ್ಸ್ ಅಂತ ತಿಳ್ಕೊಂಡು ಹೇಳ್ತಾವಲ್ಲ, ಸೊ ಇದನ್ನು ಹೆಂಗೆ ಮಾಡ್ಬೇಕಂತಂದ್ರೆ ಹೂ ತೆನೆಗಳ ದಂಟಿನ ಉದ್ದ, ಆ ಉದ್ದನ ಅದು ಎಷ್ಟು ಉದ್ದ ಇರ್ತೈತೆ ಅದ್ರ ಮ್ಯಾಗ ಅದು ರೇಟ್ ಡಿಸೈಡ್ ಆಗ್ತೈತಿ. ಹೂ ಗೊಂಚಲಿನ ಉದ್ದ ಟೋಟಲ್ ಅದು ಲೆಂತ್ ಅದ್ರ ಮ್ಯಾಗ, ಆಮೇಲೆ ಅದು ಹೂ ಗೊಂಚಲಿನ ಉದ್ದ, ಆಮೇಲೆ ಅದು ಹೂಗಳು ಎಷ್ಟದಾವ ಅನ್ನೋದಳು ಒಂದು ಅದ್ರಾಗ ಅದನ್ನವೆಲ್ಲ ಮೂರು ಭಾಳ ಇಂಪಾರ್ಟೆಂಟು. ಆಮೇಲೆ ತೂಕನು ಇಂಪಾರ್ಟೆಂಟ್, ತೂಕ ಎಷ್ಟು ಬರ್ತದೆ ತೂಕೊಂದು, ಈ ಮೂರು ಆಮೇಲೆ ಮತ್ತು ತೂಕ ನೋಡ್ತೀವಿ, ನಾಲ್ಕು ನೋಡ್ಕೊಂಡ್ಬಿಟ್ಟು ಅದು ಗ್ರೇಡಿಂಗ್ ಮಾಡ್ತಾರೆ ಅದನ್ನು. ಆಮೇಲೆ ಅದ್ರ ಕೂಡ ಅದನ್ನ ರೋಗ ಐತೋ ಕೀಟ ಐತೋ ಅದಕ್ಕೆ ಮತ್ತೆ ಎಲ್ಲ ಫ್ರೀ ಇರ್ಬೇಕು ರೀ, ಅದೆಲ್ಲ ಫ್ರೀ ಇತ್ತು, ಕೀಟಬಾಧೆ ರೋಗ ಬಾಧೆ ಇದ್ರೆ ಆಮೇಲೆ ಅದು ಡ್ಯಾಮೇಜ್ ಆಗಿರ್ಬಾರ್ದು. ಆಮೇಲೆ ಅದು ನೀರು ಇರ್ಬೇಕು ರೀ, ಅದು ಸ್ಟೆಮ್ಮು ಅದು ದಂಟ್ ಅಂತೇವಲ್ಲ ಅದು ನೀರು ಇರ್ಬೇಕು ರೀ, ಅದು ಸೊಟ್ಟಾಪಟ್ಟೆ ಇರಬಾರ್ದು. ಸೊಟ್ಟಾಪಟ್ಟೆ ಇದ್ರೂ ಅಷ್ಟು ಡಿಮ್ಯಾಂಡ್ ಇರೋದಿಲ್ಲ, ಅದಕ್ಕೆ ರೇಟ್ ಜಾಸ್ತಿ ಬರ್ತದೆ ನಿಮ್ಗೆ ಸ್ಟೇಟ್ ಇತ್ತಂತಂದ್ರೆ. ಬಿಡಿಗಳ ಗಾತ್ರದ ಮೇಲೂ ವರ್ಗೀಕರಣ ಮಾಡ್ತದೆ. ಪ್ಯಾಕಿಂಗ್ ಇದನ್ನು ಹೇಗೆ ಮಾಡ್ಬೇಕಂದ್ರೆ ಪ್ಯಾಕಿಂಗ್, ಈಗ ಪ್ಯಾಕಿಂಗ್ ನೋಡ್ರಿ, ಈಗ ಬಿದಿರಿನ ಬುಟ್ಟಿಗಳಲ್ಲಿ ಇದನ್ನು ಪ್ಯಾಕಿಂಗ್ ಮಾಡ್ತಾಯಿದ್ರೆ, ಈ ಬುಟ್ಟಿಗಳಾದ್ರೆ 5-20 kg ಅದು ಕೆಪಾಸಿಟಿ ಬುಟ್ಟಿಗಳನ್ನು ತಗೊಂಡು ಅದ್ರ ಮ್ಯಾಗೂ ಗೋಣಿಚೀಲದ ತಟ್ಟು ಹೊದಿಸಿರ್ತ, ಒಳಗೂ ಅದನ್ನು ಒಂದು ಗೋಣಿಚೀಲ ತಟ್ಟು ಹಾಕಿ ಆ ಹೂ ಇಟ್ಟು ಅದನ್ನು ಪ್ಯಾಕ್ ಮಾಡ್ತಾರೆ ಇದು ಬಿಡಿ ಹೂಗಳನ್ನು. ಆಮೇಲೆ ಕೆಲವೊಂದು ಈ ಹೂ ದಂಟೆಗಳನ್ನು ಏನು ಮಾಡ್ತಾರೆ, ಇದು ರೆಕ್ಟ್ಯಾಂಗ್ಯುಲರ್ ಅಂದ್ರೆ ಏನು ಆಯತಕಾರ ಬಾಕ್ಸು, ಅದನ್ನು ಉಪಯೋಗ ಮಾಡಿಕೊಂಡು ಅದರಲ್ಲಿ ಇಡ್ತಾ ಇದ್ದಾರನ್ನು. ಆಮೇಲೆ ಇದರಲ್ಲಿ ಒಂದು 100 ಹೂವಿಂದು ಗೊಂಚಲ ಮಾಡಿ ಅದನ್ನು ಹೂವಿಗೆ ಏನು ಮಾಡ್ತಾರೆ, ಅದನ್ನು ಟಿಶ್ಯೂ ಪೇಪರಿಂದ ಸುತ್ತಿರ್ತಾರೆ, ಸುತ್ತಾರೆ ಕೆಳಗಿಂದ ದಂಟ್ ಅಂತ ಹೇಳಿದ್ ನಮ್ಗೆ ದಂಟಿಗೆ, ಅದಕ್ಕೆ ನಮ್ಮ ನ್ಯೂಸ್ ಪೇಪರ್ ಅದರಿಂದ ಸುತ್ತಾರ, ಸುತ್ತಿಬಿಟ್ಟು ಅಪೋಸಿಟ್ ಡೈರೆಕ್ಷನ್ದಲ್ಲಿ ವಿರುದ್ಧ ದಿಕ್ಕದಲ್ಲಿ ಆ ಬಾಕ್ಸಲ್ಲಿ ಇಟ್ಟು ಪ್ಯಾಕ್ ಮಾಡ್ತಾರೆ ಅದನ್ನು. ಆಮೇಲೆ ಇನ್ನೊಂದು ಸಲ ದೂರನ ಊರಿಗೆ ನಾವು ಸಾಗಿಸ್ಬೇಕಂತಂದ್ರೆ ಅದು CFB ಬಾಕ್ಸ್ ಅಂತ ತಿಳ್ಕೊಂಡು ಇನ್ನೊಂದು ಬರ್ತದೆ. ಈಗ ಹಣರಿ ಬಿದಿರಿನ ಬುಟ್ಟಿ ಮಾಡ್ತಾರೆ, ಆಮೇಲೆ CFP ಕೊರಗಟ್ಟಿಡ್ ಕಾರ್ಡ್ಬೋರ್ಡ್ ಬಾಕ್ಸ್ ಅಂತ ತಿಳ್ಕೊಂಡು CFP ಬಾಕ್ಸ್ ಅಂತ ತಿಳ್ಕೊಂಡು ಅಂತಾರೆ, ಅವದರಲ್ಲಿ ಪ್ಯಾಕ್ ಮಾಡಿ ದೂರ ದೂರ ಊರುಗಳಿಗೆ ಕಳಿಸ್ತಾರೆ. ಇನ್ನು ಇಲ್ಲಿ ಏನಾದರೂ ವ್ಯಾಲ್ಯೂ ಅಡಿಷನ್ ಹೂದಾನಿ ಮಾಡ್ಬೋದು ಅಥವಾ ಮಾರುಕಟ್ಟೆ ಕುಂತು ಮಾರುವವರು ಯಾವ ರೀತಿ ಮಾರ್ಬೋದು ಅಂತೇಳಿ, ಹೂದಾನಿಯಲ್ಲಿ ಇದನ್ನು ಯಾವ ರೀತಿ ಇರಿಸ್ಬೋದು ಅಂತ. ಹಾಂ, ಈಗ ಅದು ಈಗ ನಿಮ್ಮ ಕಟ್ ಫ್ಲವರ್ಸ್ ಅಂತ ಹೇಳಿದ್ನಲ್ಲ, ಅದನ್ನು ಬೊಕ್ಕೆ ಅಂತ ಮಾಡ್ಬೋದು. ಆಮೇಲೆ ಇದನ್ನು ಇವೆಲ್ಲ ಇವು ಫ್ಲವರ್ಸ್ ಕಟ್ ಫ್ಲವರ್ಸು ಈಗ ಮದುವೆಯಲ್ಲೂ ಭಾಳ ಅದನ್ನು ಡೆಕೋರೇಷನ್ಸ್ ಎಲ್ಲ ಭಾಳ ಮಾಡ್ತಿರ್ತಾರೆ, ಅದಕ್ಕೆ ಸಿಕ್ಕಾಪ್ಟರ್ ಹೋಗಿ ಬರ್ತದೆ. ಆಮೇಲೆ ಇತ್ತಿತ್ತಲ ಈಗೇನು ಮಾಡಾಕತ್ತಾರೆ, ಈಗ ಈಗ ಈಗ ಸುಗಂಧರಾಜದ್ದು ಇದು ಬಿಳಿದಿರ್ತೈತೆ, ಅದು ಬೆಳೆದು ಅದಕ್ಕೆ ಈಗ ಇದರಲ್ಲಿ ಅದು ಕಲರ್ ಅದು ಕಲರ್ನು ಅದು ಕೊಡ್ತಾರೆ, ಅದಕ್ಕೆ ಟಿಂಟಿಂಗ್ ಅಂತ ತಿಳ್ಕೊಂಡು ಕರೆ ಇಂಗ್ಲೀಷ್ನಾಗ ಟಿಂಟಿಂಗ್ ಅಂತ ಅಂತಾರೆ ಅದಕ್ಕೆ. ಸೊ ಈ ಟಿಂಟಿಂಗ್ ಟೆಕ್ನಿಕ್ನಿಂದ ಅದನ್ನು ಬೇರೆ ಬೇರೆ ಕಲರ್ ಮಾಡೋನು ಅದನ್ನು ಉಪಯೋಗ ಮಾಡ್ಬೋದು. ಸೊ ಹೀಗಾಗಿ ಅದನ್ನು ಜಾಸ್ತಿ ಡೆಕೋರೇಷನ್ ಸಲುವಾಗಿ ಉಪಯೋಗ ಮಾಡ್ಬೋದು. ಆಮೇಲೆ ನಾವು ಇತ್ತಿತ್ತಲಾಗಿ ಹೂದಾನಿಯಲ್ಲೂ ಇದನ್ನು ಇಡ್ತಾರೆ ಮನೆಯಲ್ಲಿ. ಸೊ ಮನೇಲಿ ಇಡ್ಲಿಕ್ಕೆ ಭಾಳ ಉಪಯೋಗ ಮಾಡ್ತಾರೆ ರೀ. ಆಮೇಲೆ ಈಗ ಭಾಳ ಡಿಮ್ಯಾಂಡ್ ಐತ್ರಿ, ಯಾಕಂದರೆ ಅದು ಸುಮಾರು ಒಂದು 10-12 ದಿವಸನ ಮನೆಯಲ್ಲಿ ಯಾವುದು ಯಾವಾಗಲೂ ವಾಸನೆ ಬರುವಂಗೆ ಬರೋದ್ರಿಂದ ಭಾಳ ಚೆನ್ನಾಗಿರುತ್ತೆ, ಸುವಾಸನೆ ಇರ್ತೈತಿ, ನಮ್ಮ ಮನೇಲಿ ಇಡ್ಲಿಕ್ಕೆ ಭಾಳ ಚೆನ್ನಾಗಿರ್ತೈತಿ. ಆಮೇಲೆ ಇದಕ್ಕೆ ಏನು ಮಾಡ್ತಾರೆ, ಇದಕ್ಕೆ ಹಂಗೆ ಇಟ್ಟರೆ 5-6 ದಿವಸಗಟ್ಟಲೆ ಬರ್ತದ್ರಿ ಅದು. ಏನು ಹುಡುಗಳು ಹೂಗಳು ಏನಿಗೆ ಕೆಡೋದಿಲ್ಲ. ಬಟ್ ಜಾಸ್ತಿ ಬರಬೇಕಪ್ಪ ಅಂದ್ರೆ ಈಗ ಹೈಡ್ರಾಕ್ಸಿ ಕ್ವಿನ್ಲೈನ್ ಸಲ್ಫೇಟ್ HQC HQC ಅಂತ ತಿಳ್ಕೊಂಡು ದ್ರಾವಣ, ಆ ಕೆಮಿಕಲ್ ಉಪಯೋಗ ಮಾಡಬೇಕು. ಇನ್ನೊಂದು ಕೋಬಾಲ್ಟ್ ಸಲ್ಫೇಟ್ ಅಂತ ತಿಳ್ಕೊಂಡು ಇನ್ನೊಂದು ದ್ರಾವಣ. ಸೊ ಯಾರು ಯಾವ್ದಾರ ತೊಗೋಬೋದು ಇದ್ರಾಗ. ಅದನ್ನು ಅದು 200 PPM ಅಂತ ದ್ರಾವಣ ರೀ. ಸೊ ಅದನ್ನು ನಾವು ಮಾಡ್ಕೋಬೇಕು. 200 PPM ಅಂತಂದರೆ 700 mg 1 ಲೀಟ್ರಿಗೆ ಒಂದು ನಾವು 200 PPM ಅಂತೇವೆ. ಈ ದ್ರಾವಣ ರೆಡಿ ಮಾಡ್ಕೊಂಡು ಆಮೇಲೆ 2% ಸಕ್ಕರೆ ಅಂತವಲ್ಲ ಸಕ್ಕರೆ, ಸೊ ಸಕ್ಕರೆ 2% ಸಕ್ಕರೆ, 2.5% ಸಕ್ಕರೆ ರೆಡಿ ಮಾಡಿ 2 ಕೂಡಿಸಿ ಅದನ್ನು ಇದ್ರಾಗ ಹೂದಾನಿಯಲ್ಲಿ ಹಾಕಿ ಅದನ್ನು ಹೂಗಳು ಇಡ್ಬೇಕು. ಅಂದ್ರೆ ಬಾಡೋದಿಲ್ಲ ಇಲ್ಲಿ? ಬಾಡೋದಿಲ್ಲ, ಸುಮಾರು 10-12 ದಿವಸ ಹಾಗೆ ಇರ್ತವೆ. ಹೌದು, ಹಂಗೆ ಇರ್ತವೆ, ಫ್ರೆಶ್ ಆಗಿ ಫ್ರೆಶ್ ಆಗಿರ್ತವ್ರದು. ನೋಡಿ ಇಷ್ಟೆಲ್ಲ ಸುಗಂಧರಾಜ ಒಳ್ಳೆ ಬೇಡಿಕೆ ಬರ್ತಾ ಇದೆ, ಜೊತೆಗೆ ರೈತರಿಗೆ ಒಳ್ಳೆ ಸುವಾಸನೆ ಇರ್ತಕ್ಕಂಥ ಹೂ ಇದು. ಇಲ್ಲಿ ತಾವು ಹೇಳಿದಂಗೆ ಸ್ವಲ್ಪ ಪ್ರಮಾಣದಲ್ಲಿ ರೈತರು ಬೆಳೀತಿದ್ದಾರೆ, ಅಲ್ಲಲ್ಲಿ ನೋಡ್ತಾ ಇದ್ದೀವಿ ನಾವು. ಸ್ವಲ್ಪ ಹೆಚ್ಚು ಒಂದು ತಾಪಮಾನ ಇರೋದ್ರಿಂದ ಅಷ್ಟು ಇಳುವರಿ ಬರ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನಮಗೆ. ಏನಂತರ ಇಲ್ಲಿ ಉತ್ಪನ್ನ ಖರ್ಚು ವೆಚ್ಚಗಳು ಯಾವ ಥರ ಲಾಭ ಇದೆ ಅಂತೀರಾ ಬೇಸಾಯ ಮಾಡೋದ್ರಿಂದ? ಇದು ಹೇಗೆ ಇಳುವರಿ ನಮ್ಗೆ ಹೇಳಿದೆ ನಿಮ್ಗೆ, ಇಳುವರಿ ತಳಿ ಮ್ಯಾಗ ಭಾಳ ಡಿಫರೆನ್ಸ್ ಐತೈತಿ, ಭಾಳ ವ್ಯತ್ಯಾಸ ಐತೆ ಅಂತ ಹೇಳ್ಬೋದು. 8-15 ಅಂತ ಹೇಳಿದೆ ನಾನು. ಇನ್ನು ಅದಕ್ಕಿಂತ ಇವನ್ನು ಇನ್ನೊಂದು 2 ಟನ್ ಜಾಸ್ತಿನೇ ಬರ್ತೈತಿ ಈ ಇತ್ತಿತ್ತಾಗಿ ಬಿಡುಗಡೆ ತಳಿಗಳಿಂದ. ಈ 2 ಉದಾಹರಣೆ ಕೊಡ್ತದೆ ನಿಮ್ಗೆ, 2 ತಳಿಗಳು ಇಲ್ಲಿ ಈಗ ಸಂಶೋಧನೆ ಮಾಡಿದ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಪ್ರಜ್ವಲ ತಳಿ ಅಂತ ತಿಳ್ಕೊಂಡು ಇನ್ನೊಂದು ಹೈದರಾಬಾದ್ ಸಿಂಗಲ್ ಅಂತ, 2 ತಳಿಗಳಿಗೆ ತುಲನೆ ಮಾಡಿದಾರೆ ಅದನ್ನ. ಸೊ ಇಳುವರಿ 17.73 tons ಒಂದು ಹೆಕ್ಟರ್ಗೆ ಅಲ್ಲಿ ಪ್ರಜ್ವಲ ತಳಿಯಲ್ಲಿ ಬಂತು. ಹೈದರಾಬಾದ್ ಸಿಂಗಲ್ದಲ್ಲಿ 7.42 tons ಪ್ರತಿ ಹೆಕ್ಟರ್ಗೆ. ಅಂದರೆ ಎಷ್ಟು ಡಿಫರೆನ್ಸ್ ಆಯ್ತು ನೋಡಿ ಇಳುವರಿ. ಆಮೇಲೆ ಖರ್ಚದಲ್ಲಿ ಅಷ್ಟೇನು ಡಿಫರೆನ್ಸ್ ಆಗೋದಿಲ್ಲ. ನೀವು ಖರ್ಚು ನೋಡಿದ್ರೆ ಅದು 246,940 rupees ಒಂದು ಹೆಕ್ಟರ್ಗೆ ಬಂತು. ಹೈದರಾಬಾದ್ ಸಿಂಗಲ್ನು 226,940 rupees ಬಂದಿರ್ತದೆ ಖರ್ಚು. ವ್ಯವಸಾಯ ಖರ್ಚು ಸ್ವಲ್ಪ ಹೆಚ್ಚು ಕಡಿಮೆ ಆಟೇ ಇರ್ತೈತ್ರಿ. ಬಟ್ ಏನಿಲ್ಲ, ಡಿಫರೆನ್ಸ್ ಆಗೋದಂತಾರೆ ಈಲ್ಡ್, ಇಳುವರಿ ಮ್ಯಾಗೇ ಡಿಫರೆನ್ಸ್ ಆಗ್ಬೇಕಿಲ್ಲ. ಸೊ ಆಮೇಲೆ ಇದಕ್ಕೆ ಹೂವಿನ ದರ ಯೂಜಲಿ ಅವು 50 rupees ಅಂತ ತೊಗೊಂತಾರೆ ಯೂಜಲಿ. ಇದು ಯಾಕೆ ಒಂದ್ಸಲ ಕಡಿಮೆ ಇರ್ತೈತಿ, ಹೆಚ್ಚು ಇರ್ತೈತಿ, ಹೆಚ್ಚಾದ್ರೆ 100, 150 ಹಿಂಗೆಲ್ಲ ಇರ್ತೈತಿ. ಒಂದ್ಸಲ ಒಂದು 20 rupees ಇರ್ತೈತಿ. ಸೊ ಎವರೇಜ್ ಒಂದು 50 rupees ಅಂತ ಬೇಡಿಕೆ ಸಂಬಂಧಪಟ್ಟ ರೇಟ್ ಹೆಚ್ಚು ಕಡಿಮೆ ಆಗ್ತಿರ್ತೈತ್ರಿ. ಸೊ 50 rupees ಅಂತ ತೊಗೊಂಡ್ರೆ ಅಂತಂದ್ರೆ ನಮ್ಮ ಉತ್ಪನ್ನ 796,500 rupees ಪ್ರಜ್ವರದಲ್ಲಿ ಬಂತು. ಅದಕ್ಕೆ ನಿವ್ವಳ ಲಾಭ 549,560 rupees ಬರ್ತೈತ್ರಿ. ಸೊ ಹೈದರಾಬಾದ್ ಸಿಂಗಲದ್ದು ನೀವು ಇದನ್ನು ನೋಡಿದ್ರೆ 266,400 ಬಂತು. ಬಟ್ ಅದು ನಿವ್ವಳ ಲಾಭ ಭಾಳ ಕಡಿಮೆ ಬಂತು, ಬರೀ 39,460 rupees ಬಂತು. ಆದ್ರೇನು ಇದಕ್ಕೆ ಸ್ವಲ್ಪ ಇತ್ತೀಚೆಗೆ ಬಿಡುಗಡೆ ಹೊಸ ತಳಿಗಳನ್ನು ಉಪಯೋಗ ಮಾಡಿದ್ರೆ ನಿಮ್ಗೆ ಲಾಭ ಚೆನ್ನಾಗಿ ಬರ್ತದೆ ಅಂತ ಹೇಳ್ಬೋದು. ಪ್ರಜ್ವಲ ಅಂತ ಅನ್ಬೋದು, ಶೃಂಗಾರ ಅಂತ ಅನ್ಬೋದು, ಈ ಹೊಸ ತಳಿಗಳು ಏನದೋ ಅದನ್ನ ಉಪಯೋಗ ಮಾಡಿದ್ರೆ ಸೊ ಲಾಭ ಖಂಡಿತ ಭಾಳಷ್ಟು ಲಾಭ ಬರ್ತೈತಿ. ಸುಮಾರು ಒಂದು 4-5 lakhs ಅಂತ ಅನ್ಬೋದು ನಮ್ಗೆ, ಒಂದು ಹೆಕ್ಟರ್ಗೆ ಅಷ್ಟು ನಿಮ್ಗೆ ಲಾಭ ಬಂದೇ ಬರ್ತೈತೆ. ಅದಕ್ಕೆ ಪ್ರತಿದಿನ ಹೂ ಮಾರ್ತಾ ಇರ್ಬೋದು ಇದನ್ನಷ್ಟೇ? ಹೌದೌದು, ಪ್ರತಿ ದಿವಸ ಮಾರ್ತಾ ಇರ್ಬೋದು. ಸೊ ಇನ್ನೊಂದು ಇದು ಸಂಶೋಧನೆ ಅಂತ ಅನ್ಬೋದು, ಒಂದು ಬಂದಿದ್ದ ಪ್ರಕಾರ ಈಗ ಪ್ರತಿದಿನ 3,750 rupees ಒಂದು ಹೆಕ್ಟರ್ಗೆ ಬರ್ತೈತೆ ಅಂತ ಹೇಳ್ಕೊಂಡು ಒಂದು ಕಂಡು ಬಂದೈತಿ ಸಂಶೋಧನೆ ಮುಖಾಂತರ ಬಂದೈತಿ. ಒಂದು ಹೆಕ್ಟರ್ ಹಾಕಿದ್ರೆ 3,750 rupees ಬರ್ತೈತಿ. ಅಂದ್ರೆ ಹೆಚ್ಚು ಕಡಿಮೆ 4,000 ಅಂತ ಅನ್ರಲ್ಲ ಈಗ ಹೆಚ್ಚು ಕಡಿಮೆ. ಆಮೇಲೆ 75 kg ಒಂದು ಹೆಕ್ಟರ್ಗೆ ರೀ ಪ್ರತಿ ದಿವಸ ಬರ್ತೈತಂತ, ಪ್ರತಿ ದಿವಸ 70 kg ಬರ್ತೈತಂತ ಲೆಕ್ಕ ಹಿಡಿದಿದಾರ. ಬಟ್ ನಿಮ್ ಮೊದಲು ಹೇಳಿದ ಪ್ರಕಾರ ಒಂದು ದಿವಸ ಕೆಲವು ತಿಂಗಳು ಬರ್ತೈತಿ, ಕೆಲವು ಕಡಿಮೆ ಬರ್ತೈತೆ ಎಲ್ಲ ಇರ್ತಲ್ಲ, ಈ ಒಂದು ದಿವಸ ಲೆಕ್ಕ ಹಿಡಿದಾರ. ಹಿಡಿದ ಪ್ರಕಾರ ಇಷ್ಟು ನಮ್ಗೆ ಬರ್ತೈತಂತ ಅವರು ಅಂದಾಜು. ಒಳ್ಳೆಯದು ಡಾಕ್ಟರ್ ಅಶೋಕ್ ಹುಗಾರವರು, ಇದುವರೆಗೆ ಈ ಸುಗಂಧರಾಜ ಹೂವಿನ ಬೇಸಾಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ರೈತರು ಯಾರು ಸುಗಂಧರಾಜವನ್ನು ಬೆಳೀತಾರೆ, ಬೆಳೆಯುವಂಥ ಬೆಳೆಯಕ್ಕಿಂತ ಮುಂಚೆ ತಜ್ಞರ ಸಲಹೆಯನ್ನು ಪಡೆದು ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಂಡು, ಅಥವಾ ಯಾವುದೇ ಕಂಪ್ನಿಯವರಿರ್ಬೋದು, ಯಾವುದೇ ಒಂದು ವ್ಯಾಪಾರಸ್ಥರು ನಾವು ಖರೀದಿ ಮಾಡ್ತೀವಿ ಅಂತಕ್ಕಂಥ ಒಂದು ಎಗ್ರಿಮೆಂಟನ್ನು ಮಾಡಿಕೊಂಡು ಆ ಥರ ಮುಂದೆ ಬಂದರೆ, ಇದನ್ನು ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿಕೊಂಡು ಬೆಳೆದ್ರೆ ಖಂಡಿತ ಒಳ್ಳೆ ಲಾಭ ಇದೆ. ನೀವು ಹೇಳಿದಂಗೆ ಸಾಕಷ್ಟು ನೋಡಿ, ಈಗ ಪ್ರಜ್ವಲ ಒಂದು ತಳಿಯನ್ನು ಬೆಳೆದ್ರಿಂದ ಪ್ರತಿ ಹೆಕ್ಟರ್ಗೆ 549,000 rupees ಒಂದು ನಿವ್ವಳ ಲಾಭ ಸಿಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರಿ. ಒಳ್ಳೆ ಲಾಭ ಇದು, ಅದು ಕೇವಲ 2 ವರ್ಷದ ಒಳಗಡೆ ಇಷ್ಟು ಬರುತ್ತೆ, 2 ವರ್ಷದ ಹೋಗೋದಿಲ್ಲ ಇದು, ಅದರೊಳಗಾಗಿ ಇಷ್ಟು ಒಂದು ಲಾಭ ಬರ್ತಾ ಇದೆ, ಒಳ್ಳೆ ಲಾಭ ಇದೆ. ಬೆಳೆಯುವಂಥ ರೈತರು ಇಂಥ ವಿಚಾರವನ್ನು ಗಮನಿಸಿ ತಜ್ಞರ ಸಲಹೆಯನ್ನು ಪಡೆದು ಬೆಳೀಲಿಕ್ಕೆ ಮುಂದಾಗಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದಗಳು ರೀ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸುಗಂಧರಾಜ ಹೂವಿನ ಬೇಸಾಯ ತಾಂತ್ರಿಕತೆ ಕುರಿತು ಡಾಕ್ಟರ್ ಅಶೋಕ್ ಹುಗಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾಲತಿಯವರು. ಈಗ ಕೇಳಿ ಪೇಟೆ ಧಾರಣೆ, ಮೊದಲು ಕೆಲವು ಪ್ರಕಟಣೆ. ಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರೆ, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತು ಸಿರಿತನದ ಸಿರಿಧಾನ್ಯಗಳು ಎಂಬ ಸರಣಿ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಹೊಸಪೇಟೆ ಕೇಂದ್ರಗಳಿಂದ ಪ್ರತಿ ಬುಧವಾರ ಸಂಜೆ 7:20 ಮತ್ತು ಕಲಬುರಗಿ ಕೇಂದ್ರದಿಂದ ಸಂಜೆ 7:15 ಪ್ರಸಾರವಾಗಲಿದೆ. ಒಟ್ಟು 52 ಕಂತುಗಳಲ್ಲಿ ಈ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮಗಳ ಪ್ರಾಯೋಜಕರು ನಬಾರ್ಡ್, ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಪ್ರತಿ ಬುಧವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಸಿರಿತನದ ಸಿರಿಧಾನ್ಯಗಳು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 February March 2023 ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 180 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇನ್ನು 10 ನಿಮಿಷದಲ್ಲಿ ಮೂವಿ ಶುರು ಆಗತ್ತೆ, ಈ ಸಲನು ಮೂವಿ ಸ್ಟಾರ್ಟಿಂಗ್ ಮಿಸ್. 5 ನಿಮಿಷದಲ್ಲಿ ನಿನ್ನ ಮಾಲ್ ಹತ್ರ ಡ್ರಾಪ್ ಮಾಡ್ಬಿಡ್ತೀನಿ, ನೋಡ್ತಾ ಇರು. ಅಯ್ಯೋ, ಇದೇನು ಸಿಟಿಲಿ ಇಷ್ಟು ಸ್ಪೀಡ್ ಆಗಿ ಕಾರ್ ಓಡಿಸ್ತೀಯಾ? ಏಯ್, ಬಸ್ ಇದೆ ಮುಂದೆ. ಅಯ್ಯೋ, ಲೆಫ್ಟ್ ಇಂದ ಹೋಗ್ಬೇಡ, ನಿಧಾನ ನಿಧಾನ. ನೀ ಸುಮ್ನೆ ಕುತ್ಕೋ, ಡೋಂಟ್ ವರಿ. ಈಗ ನೋಡು ಹೇಗ್ ಓವರ್ಟೇಕ್ ಮಾಡ್ತೀನಿ ಆ ಬಸ್ನ ಅಂತ. ಅತಿ ವೇಗ ಅಪಘಾತಕ್ಕೆ ಕಾರಣ, ವಾಹನಗಳನ್ನು ಎಡಭಾಗದಿಂದ ಓವರ್ಟೇಕ್ ಮಾಡದಿರಿ. ಮರೆಯದೆ ಇಂಡಿಕೇಟರ್ ಬಳಸಿ. ಕನ್ನಡಿಯ ಮೂಲಕ ಬೇರೆ ವಾಹನಗಳು ಮುನ್ನುಗ್ಗುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಪೇಟೆ ಧಾರಣೆ. ಇಂದಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರ ಈ ರೀತಿ ಇದೆ. ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ. ಕಡಲೆಕಾಳು ಜವರಿ 4,211 to 4,749 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 7,000 to 8,000 ರೂಪಾಯಿಗಳು. ಅಲಸಂದಿ 6,012 to 6,535 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗುರಿ 4,355 to 7,752 ರೂಪಾಯಿಗಳು. ಜೋಳ 4,076 to 4,930 ರೂಪಾಯಿಗಳು. ಭತ್ತ ಸೋನಾ ಮಸರಿ 1,717 to 2,369 ರೂಪಾಯಿಗಳು. ತೊಗರಿ ಕೆಂಪು ತೊಗರಿ 4,289 to 8,414 ರೂಪಾಯಿಗಳು. ಬಿಳಿ ತೊಗರಿ 7,089 to 7,289 ರೂಪಾಯಿಗಳು. ಇನ್ನು ಲಿಂಗಸೂರು ಮಾರುಕಟ್ಟೆಯ ಪೇಟೆ ಧಾರಣೆ. ಭತ್ತ ಹೊಸ ಸೋನ 2,590 to 2,590 ರೂಪಾಯಿಗಳು. ಇನ್ನು ಸಿಂಧನೂರು ಮಾರುಕಟ್ಟೆಯ ಪೇಟೆ ಧಾರಣೆ ಈ ರೀತಿ ಇದೆ. ಜೋಳ ಹೈಬ್ರಿಡ್ 2,850 to 2,850 ರೂಪಾಯಿಗಳು. ಹಳೆ ಸೋನಾ ಮಸರಿ 2,589 to 3,090 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಈಗ ಕೇಳಿ, ಕುಷ್ಕಿ ತಾಲೂಕಿನ ಹನುಮಪ್ಪ ಮತ್ತು ಸಣ್ಣಕ್ಕಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳು. ಸ್ವಾಮಿಯ ನಮ್ಮೇ ಶಿವನೇ ನಮ್ಮ ಹುಂದಾಟ ಪದುಮಣ್ಣ ಕೂರಿಕಾಯುವದ ಕರಿಮರಿ ಹುಣ್ಣಿ ಕರಿ ಕಂಬಳಿಯ ನಿತ್ಯದಿಂದ ನೇಮಿಸಿ ನೇದರ ನೇಮಕ್ಕ ಬಂತ ಕರಿ ಕಂಬಳಿಯ ಅತ್ಯಂತ ಎಣಿಸಿಟ್ಟು ಗೊತ್ತು ಮಾಡಿ ನೇದಾರ ಮೂರ್ತಕ ಬಂತ ಕರಿ ಕಾಂಬಾಳಿಯೋ ತೀರಪ್ಪವರ್ ಮುಂದ ತೀರ್ಥಾಗಿ ಸಾರುವುದು ತೀರ ನಿಶಾನಪ್ಪು ಕಾಂಬಾಳಿಯೋ ಅರುವತ್ತ ಡೋಳಿನಾಗ ಹರಿದಾಡಿ ಬರುವುದು ಅರುವತ್ತು ಬಾಂಡವರು ಕಾಂಬಾಳಿಯೋ ಕೂರಿಗೆ ಅಡಿಯಲ್ಲಿ ಬೀಜ ಬೀಡಲಿಕ್ಕೆ ಹಾಸಿಗೆ ಆಗಿ ಬಂತ ಕಾಂಬಾಳಿಯೋ ಜಗ್ಗಿಯಾಳಿಯೋದು ಕಾಂಬಾಳಿಯೋ ಇದು ಜಗ್ಗಿ ನೆಯುವುದು ಕಾಂಬಾಳಿಯೋ ಗೋಧಿಯಾಳಿಯೋದು ಕಾಂಬಾಳಿಯೋ ಇದು ಗೋಧಿ ನೆಯುವುದು ಕಾಂಬಾಳಿಯೋ ರಾಜಿಗೆ ಒತ್ತುವುದು ಕಾಂಬಾಳಿಯೋ ಇದು ರಾಜಿಯಾಳಿಯೋದು ಕಾಂಬಾಳಿಯೋ ಮೊದಲಿಗೆ ಮಾದೇವರು ಮದುಮಗ ಆಗುವಾಗ ಮೂಲದಿಂದ ಬಂದ ಕರಿ ಕಾಂಬಾಳಿಯೋ